ಅದನ್ನ ವೃದ್ಧಿ ಮಾಡಿಕೊಳ್ಳುವ ಸಲುವಾಗಿ ಸಾಕಷ್ಟು ಬಂಡವಾಳವನ್ನ ಹಾಕ್ತಕ್ಕಂಥದ್ದು. ಅದನ್ನ ಒಂದಷ್ಟು ಆಲೋಚನೆಯನ್ನ ಮಾಡಿ ಉತ್ತಮ ಗುಣಮಟ್ಟದ ಸೌಲಭ್ಯಗಳನ್ನ ಮಾಡಿಕೊಂಡಿದ್ದೇ ಆದಲ್ಲಿ ಅದು ಹೆಚ್ಚು ದಿವಸಗಳ ಕಾಲ ಪ್ರಯೋಜನಕ್ಕೆ ಮತ್ತೆ ಬಾಳಿಕೆಗೆ ಬರುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ದ್ವಾರಕೀಶ್ ಅವರು ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ, ಹೇಗೆ ಮಾಡಿಕೊಂಡಿದ್ದಾರೆ, ಸಾವಯವ ಕೃಷಿಯನ್ನ ಅವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದ್ವಾರಕೀಶ್ ಅವರಿಗೆ. ನಮಸ್ಕಾರ ಸರ್. ದ್ವಾರಕೀಶ್ ಅವರ ಎಷ್ಟು ವಯಸ್ಸು ತಮಗೆ? ನನಗೆ 46 ವರ್ಷ. ಏನ್ ಓದಿದ್ರಿ ತಾವು? ನಾನು ಪದವೀಧರ. ಯಾವ ಪದವಿ ಮಾಡಿದ್ರಿ? BA ಪದವಿ ಮಾಡಿದ್ದೀನಿ. BA ಪದವಿಯನ್ನ ಮಾಡಿ ಕೃಷಿಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ? ನಾವು ಕೃಷಿ ಕುಟುಂಬದಿಂದನೇ ಹುಟ್ಟಿರೋರು. ನನಗೆ ಕೃಷಿನಲ್ಲಿ ಬಹಳ ಆಸಕ್ತಿ ಇತ್ತು. ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡಕ್ ಹೋದಾಗ ತಾಪತ್ರಯಗಳು, ತೊಂದರೆಗಳು, ಬಂಡವಾಳಗಳು ಅದೆಲ್ಲದಕ್ಕಿಂತ ಕೃಷಿನಲ್ಲಿ ಅಷ್ಟೊಂದು ತೊಂದರೆಗಳು ಇರಲ್ಲ ಅಂತ ಆಯ್ಕೆ ಮಾಡ್ಕೊಂಡೆ ನಾನು ಕೃಷಿನ. ಹಾಗಾಗಿ ಕೃಷಿ ಮಾಡಬೇಕು ಅಂತ ಹೇಳಿ. ಈಗ ಎಷ್ಟು ಎಕರೆ ಜಮೀನ್ ಇದೆ ನಿಮಗೆ? 4 ಎಕರೆ ಜಮೀನ್ ಇದೆ. 4 ಎಕರೆ ಜಮೀನಿನಲ್ಲಿ ಏನೇನು ಬೆಳೆದಿದ್ದೀರಿ? ನಾವು ತೆಂಗು, ಅಡಿಕೆ, ಬಾಳೆ, ಸಪೋಟ, ಹಲಸು, ನಿಂಬೆ ಗಿಡಗಳು, ಎಳ್ಳಿ ಗಿಡಗಳು, ಪಪ್ಪಾಯ, ಬಾಳೆನಲ್ಲಿ ಒಂದ 8 ತರ ವೆರೈಟಿ ಬಾಳೆ ಬೆಳೆದಿದ್ದೀವಿ. ಪುಟ್ ಬಾಳೆ, ಬೂದ್ ಬಾಳೆ, ಬೂದ್ ಬಾಳೆನಲ್ಲಿ ಸಕ್ಕರೆ ಬೂದ್ ಬಾಳೆ, ನಾಟಿ ಬೂದ್ ಬಾಳೆ, ಏಲಕ್ಕಿ ಬಾಳೆ, ಮತ್ತೆ ನೇಂದ್ರನ್ ಬಾಳೆ ಅಂತ, ಮತ್ತೆ ತಮಿಳ್ನಾಡು ಪುಟ್ ಬಾಳೆ, ಮತ್ತೆ ಮದರಂಗ ಬೆಳೆದಿದ್ದೀನಿ, ಪಚ್ಚಬಾಳೆನೂ ಇದೆ ಇಲ್ಲಿ. ಒಟ್ಟು 9 ವೆರೈಟಿ ಬಾಳೆ ಇದೆ ನಮ್ಮ ಹತ್ರ. ಈಗ ನೀವೇನ್ ಬೆಳೆಗಳನ್ನ ಬೆಳೆದಿದ್ರೋ ಎಲ್ಲದನ್ನು ಕೂಡ ನೀವು ಸಾವಯವದಲ್ಲೇ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥವ್ರು, ಸಾವಯವ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸಾವಯವಕ್ಕೆ ಯಾವತ್ತು ಸಾವಿಲ್ಲ. ಈಗ ತುಂಬಾ ಆಗರ್ಭ ಶ್ರೀಮಂತರ ಮಕ್ಕಳಿಗೆ ವ್ಯವಹಾರ ಕೊಟ್ಟಂತ ತಕ್ಷಣ ಅದು ಏನಾದ್ರೂ ಸಂಕಷ್ಟ ಸಿಗ್ತಾಗ ಅವರಿಗೆ ಫೇಸ್ ಮಾಡಕ್ಕೆ ಆಗಲ್ಲ. ಆದ್ರೆ ಸಾವಯವಕ್ಕೆ ಯಾವ್ದೇ ರೀತಿ ಸ್ಥಳೀಯವಾಗಿ ಸಿಗ್ತಕ್ಕಂತ ಜಮೀನಲ್ಲೇ ಸಿಗ್ತಕ್ಕಂತ ಕಸ ಕಡ್ಡಿಯಿಂದ ಗೊಬ್ಬರ ಮಾಡ್ಕೋಬಹುದು, ಯಾವ್ದೇ ಬಂಡವಾಳ ಹಾಕ್ಬೇಕಾಗಿಲ್ಲ. ನಾನು ಇದುವರೆಗೂ ಕೂಡ 13 ವರ್ಷ ಆಯ್ತು ವ್ಯವಸಾಯ ಮಾಡ್ಲಿಕ್ಕೆ ಇಳಿದು. 13 ವರ್ಷದಿಂದ ಸಗಣಿ ಗೊಬ್ಬರ ಹಾಕಿದೀವಿ, ಬೇವಿನ ಹಿಂಡಿ ಹಾಕಿದೀವಿ, ಕೋಳಿ ಗೊಬ್ಬರ ಹಾಕಿದೀವಿ, ಬಿಟ್ರೆ ಬೇರೆ ಯಾವುದೇ ತರದ ಒಂದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಕ್ರಿಮಿನಾಶಕ ಕೀಟನಾಶಕ ಯಾವುದನ್ನು ಕೂಡ ಬೆಳೆಸಿಲ್ಲ ನಮ್ಮ ಜಮೀನಿಗೆ. ಅದರಿಂದಾಗಿ ನಮಗೆ ಬಂಡವಾಳ ಕಮ್ಮಿ ಅನ್ನೋದನ್ನ ನಾನು ಸಾವಯವ ಕೃಷಿನ ಆಯ್ಕೆ ಮಾಡಿಕೊಂಡೆ. ಈ ರಾಸಾಯನಿಕಗಳನ್ನ ಬಳಕೆ ಮಾಡೋದ್ರಿಂದ ಅಥವಾ ಮಾಡದೇ ಇರೋದ್ರಿಂದ ಅನುಕೂಲಗಳು ಅನಾನುಕೂಲಗಳು ಎರಡು ಕೂಡ ಇದ್ದಾವೆ. ನೀವು ಯಾವುದೇ ರಾಸಾಯನಿಕವನ್ನ ಬಳಕೆಯನ್ನ ಮಾಡ್ತಾ ಇಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇಲ್ಲ, ಕೀಟನಾಶಕಗಳನ್ನ ಬಳಕೆ ಮಾಡ್ತಾ ಇಲ್ಲ, ಕಳೆನಾಶಕಗಳನ್ನ ಬಳಕೆ ಮಾಡ್ತಾ ಇಲ್ಲ. ಇದರಿಂದ ನಿಮ್ಮ ತೋಟಕ್ಕೆ ಏನು ಅನುಕೂಲ ಆಗಿದೆ ಮತ್ತೆ ಏನೆಲ್ಲ ಅನಾನುಕೂಲಗಳು ಕೂಡ ಆಗಿದ್ದಾವೆ? ಆಕ್ಚುಲಿ ಇದರಲ್ಲಿ ಎಲ್ಲಾದ್ರು ಕೂಡ ಪ್ಲಸ್ ಪಾಯಿಂಟ್. ಇದರಲ್ಲಿ ವಿಶ್ವದಲ್ಲಿ ಭಾರತ 17ನೇ ಸ್ಥಾನದಲ್ಲಿದೆ ರಾಸಾಯನಿಕ ಗೊಬ್ಬರ ಮತ್ತೆ ಕ್ರಿಮಿನಾಶಕ ಕೀಟನಾಶಕ ಬಳಸುವಂತದ್ರಲ್ಲಿ 17ನೇ ಸ್ಥಾನದಲ್ಲಿದ್ದಾರೆ. ಆದ್ರೆ ನಾವೆಲ್ಲಾ ರೈತರು ಕೂಡ ಒಗ್ಗೂಡಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಏನಾದ್ರೂ ಒಂದ್ ಸ್ವಲ್ಪ ಆರೋಗ್ಯಕರವಾದ ಭೂಮಿ ಉಳಿಸ್ಬೇಕು, ಪ್ರತಿಯೊಬ್ಬರಿಗೂ ಆರೋಗ್ಯ ಉಳಿಬೇಕು ಅಂತ ಏನಾದ್ರು ಬಯಸಿದ್ದೆ ಆದಲ್ಲಿ ಸಾವಯವಕ್ಕೆ ಮಾರ್ಪಾಡಾಗ್ಬೇಕು ಎಲ್ಲಾರು ಕೂಡ ಕಂಪ್ಲೀಟ್. ಈ ವರ್ಷ 1 ಕೆಜಿ ಹಾಕಿದ್ರೆ ಮುಂದ್ ವರ್ಷಕ್ಕೆ ಅದು 1.5 ಕೆಜಿ ಕೇಳುತ್ತೆ. ಭೂಮಿ ಎಲ್ಲ ಕ್ಷಾರ ಕಮ್ಮಿ ಆಗಿ ಭೂಮಿನಲ್ಲಿ ಭೂಮಿ ಫಲವತ್ತತೆ ಕಳ್ಕೊಂಡು ಅದು ಸಂಪೂರ್ಣ ಬರಡಾಗ್ಬಿಡುತ್ತೆ, ಚೌಳಾಗ್ಬಿಡುತ್ತೆ ಭೂಮಿ. ಅದು ಆಗದಂಗೆ ಅಲ್ಲೇ ನೈಸರ್ಗಿಕವಾಗಿ ಅದನ್ನ ಫರ್ಟಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ಒಂದು ಬೆಳೆಗೂ ಭೂಮಿನಲ್ಲೇ ಸಿಗುತ್ತೆ ಎಲ್ಲದಕ್ಕೆ. ಮನುಷ್ಯನ ದೇಹಕ್ಕಾಗೆ ಊಟ ಮತ್ತೆ ನೀರು ಬೇಕೋ ಹಾಗೇನೆ ಒಳ್ಳೆ ಮಣ್ಣು ಮತ್ತೆ ನೀರನ್ನು ಕೊಟ್ರೆ ಎಲ್ಲಾ ಬೆಳೆಗಳು ಬರುತ್ತೆ. ನೀರು ಮತ್ತೆ ಮಣ್ಣೇ ಬೇಕಾಗಿರೋದು ಅದಕ್ಕೆ. ಮಣ್ಣನ್ನ ಹಾಳು ಮಾಡಿ ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕೋದಾಗಲಿ, ಕ್ರಿಮಿನಾಶಕ ಹೊಡೆಯೋದಾಗಲಿ, ಕೀಟನಾಶಕ ಹೊಡೆಯೋದಾಗಲಿ, ಕಳೆನಾಶಕ ಹೊಡೆಯೋದಾಗಲಿ ಮಾಡ್ತಾರೆ. ಅದು ಯಾವುದನ್ನು ಮಾಡಬಾರ್ದು. ಭೂಮಿನ ಫಲವತ್ತತೆ ಕಾಪಾಡಿಕೊಂಡ್ರೆ 100% ಎಲ್ಲಾದ್ರೂ ಕೂಡ ಸಾಧ್ಯ ಅನ್ನೋದು ನಾನು ಮನಗಂಡಿದ್ದೀನಿ. ನಮ್ಮ ತೋಟದಲ್ಲಿ ನಮ್ಮ ತೋಟದ ಸೋಗೆ ಗರಿ ಇರ್ಬೋದು, ಕುರಂಬಳೆ ಗರಿ, ಸೀಬು ಯಾವುದನ್ನು ಕೂಡ ನಾವು ಒಂದು ಇದುವರೆಗೂ ಬೆಂಕಿ ಹಾಕಿಲ್ಲ. ವಿಶೇಷ ಅಂದ್ರೆ ನಮ್ಮ ತೋಟದೊಳಗಡೆ ಇದುವರೆಗೂ ಬೆಂಕಿ ಕಡ್ಡಿ ಅನ್ನೋದನ್ನೇ ಗೀರಿಲ್ಲ. ನಾವು ಯಾವ್ದನ್ನು ಸುಡಲ್ಲ, ಯಾವ್ದು ಅಲ್ಲ ಅಲ್ಲಲ್ಲೇ ಕರಗ್ಬೇಕು. ನಮ್ಮ ತೋಟದ ಉಕ್ಕೆ ಹೊಡಿಸ್ತಾ ಇದ್ರೆ ಒಂದ್ಸಲ ಉಕ್ಕೆ ಹೊಡಿಲಿಕ್ಕೆ ಬಂದ್ರೆ ಟ್ರ್ಯಾಕ್ಟ್ರು ಸಾವಿರಾರು ಕೊಕ್ಕರೆಗಳು, ಸಾವಿರಾರು ಉಣ್ಣಿಗರುಗಳು, ಸಾವಿರಾರು ಪಕ್ಷಿಗಳೆಲ್ಲ ಬಂದು ಎರೆಹುಳುಗಳು ಆಯ್ತದೆ. ನೈಸರ್ಗಿಕವಾಗಿ ಎರೆಹುಳುಗಳು ಎಲ್ಲಿಂದನೂ ಬರಬೇಕಾಗಿಲ್ಲ. ಭೂಮಿ ಫಲವತ್ತಾಗಿದ್ರೆ ಅದೇ ಅದು ಆಟೋಮೆಟಿಕ್ ಭೂಮಿ ತಾಯಿ ಏನ್ ಕೊಡ್ಬೇಕು ಅದೆಲ್ಲ ಅಲ್ಲಿಂದನೇ ಸೃಷ್ಟಿ ಆಗೋದು ಭೂಮಿಯಿಂದನೇ. ಅದನ್ನ ನಾವು ಕಾಪಾಡ್ಬೇಕಷ್ಟೇ ಭೂಮಿನ, ಯಾವ್ದೇ ರೀತಿ ತೊಂದರೆಗೆ ಸಿಲ್ಕಿಸ್ದಂಗೆ ಕಾಪಾಡ್ಕೊಂಡ್ರೆ ನಮ್ಮ ಜಮೀನಲ್ಲೇ ನಮ್ಗೆ ಎಲ್ಲಾ ಸಿಗುತ್ತೆ ಸರ್. ಈಗ ನಿಮ್ಮ ತೋಟದಲ್ಲಿ ಪ್ರಧಾನವಾಗಿ ಬೆಳೀತಾ ಇರತಕ್ಕಂಥದ್ದು ತೆಂಗು. ಎಷ್ಟು ತೆಂಗಿನ ಗಿಡಗಳಿದಾವೆ ನಮ್ಮಲ್ಲಿ? 160 ಗಿಡ ತೆಂಗಿನ ಗಿಡ ಇದೆ ನಮ್ದು. ಅದರಲ್ಲಿ ಈಗ ಒಂದು 70 ಗಿಡ ಫಲ ಕೊಡ್ತಾ ಇದೆ. ಇನ್ನು ಹೋದ ಗುಣಿ ಒಂದು 3 ವರ್ಷಗಿಡ ಅದು ದೊಸೆ ನೂಕಿದೆ. ಈಗ 4ನೇ ವರ್ಷ ದೊಸೆ ನೂಕಿದೆ ಆಲ್ರೆಡಿ ಎಲ್ಲ. ಹೌದು. ಈಗ ತೆಂಗಿಗೂ ಕೂಡ ಒಂದಷ್ಟು ಪೋಷಕಾಂಶಗಳು ಬೇಕಾಗುತ್ತೆ. ನೀವು ಯಾವುದೇ ರಾಸಾಯನಿಕಗಳನ್ನ ಬಳಕೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಹೇಗೆ ಸಾವಯವ ಪದ್ಧತಿಯ ಮೂಲಕ ಅದಕ್ಕೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳನ್ನ ಯಾವ ರೂಪದಲ್ಲಿ ಒದಗಿಸ್ತಾ ಇದ್ದೀರಿ? ನಾನು ಇದುವರೆಗೂ ಕೂಡ ಸಗಣಿ ಗೊಬ್ಬರ ಹಾಕ್ತಾ ಇದ್ದೆ. ಸಗಣಿ ಗೊಬ್ಬರದ ಜೊತೆಗೆ ಈ ವರ್ಷ ಬೇವಿನ ಹಿಂಡಿ ಹಾಕಿ ಅಂತ ಈ ಸಲ ತುಂಬಾ ಮಳೆ ಆಯ್ತು. ಅದಕ್ಕೆ ಪೂರಕವಾಗಿ ಯಾವುದೇ ಕಾಯಿಲೆ ರೋಗ ರುಜಿನಗಳು ಬರ್ದಂಗಿರ್ಲಿ ಅಂತೇಳಿ ಬೇವಿನ ಹಿಂಡಿ ಹಾಕಿ ಅಂತೇಳಿ ಸಲಹೆ ಕೊಟ್ರು ತಜ್ಞರು. ಆ ತಜ್ಞರ ಸಲಹೆ ಮೇರೆಗೆ ದೊಡ್ಡ ಮರಕ್ಕೆಲ್ಲ 1 ಕೆಜಿ ಹಾಕಿ ಅಂತ ಹೇಳಿದರೆ 1 ಕೆಜಿ ಬೇವಿನ ಹಿಂಡಿ ಹಾಕಿದ್ದೀನಿ. ಇನ್ನು ಸಣ್ಣ ಗಿಡಗಳಿಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿ 1.25 ಕೆಜಿ ಇರ್ಬೋದು, ಅದನ್ನ ಅಷ್ಟನ್ನ ಕೊಟ್ಕೊಂಡ್ ಬಂದಿದ್ದೀನಿ ಈ ಸಲ. ಅದಕ್ಕೆ ಅದು ಬಿಟ್ಟರೆ ಹೊರತಾಗಿ ಹೊರಗಡೆಯಿಂದ ತಂದಿರತಕ್ಕಂಥ ಗೊಬ್ಬರ ಬಿಟ್ಟರೆ ಇನ್ನೇನು ಹಾಕಲ್ಲ ನಾನು. ಗೊಬ್ಬರದಲ್ಲೇ ಎಲ್ಲಾವುದು ಕೂಡ ಸಿಗುತ್ತೆ. ಅದಕ್ಕೆ ಈ ಸಲ ಏನಕ್ಕೆ ತಿಪ್ಪೆ ಗೊಬ್ಬರ ಹಾಕಲ್ಲ ಅಂದರೆ ಯಥೇಚ್ಛವಾಗಿ ಮಳೆ ಬಿತ್ತು, ಮಳೆ ಬಿದ್ದು ತಿಪ್ಪೆ ಮೇಲೆ ನೀರೊಳ್ಳಿರೋದ್ರಿಂದ ಅದರ ಪೋಷಕಾಂಶಗಳೆಲ್ಲ ಹೋಗಿರುತ್ತೆ, ನೀರಲ್ಲಿ ಜಾಲಿಸಿ ಹೋಗಿರುತ್ತೆ ಅಂತೇಳಿ ನಾನು ತಿಪ್ಪೆ ಗೊಬ್ಬರಕ್ಕೆ ಈ ಸಲ ಹೋಗಲಿಲ್ಲ. ಪ್ರತಿ ವರ್ಷನೂ ತಿಪ್ಪೆ ಗೊಬ್ಬರನೇ ಹಾಕ್ಸೋದು ನಾನು. ಬೇವಿನ ಹಿಂಡಿಯನ್ನು ಎಲ್ಲಿ ತಂದ್ರಿ? ನಾನು ಅರಸೀಕೆರೆನಲ್ಲಿ ಬೇವಿನ ಹಿಂಡಿನ ಮಹೇಶ್ ಅಂತ ಒಬ್ರುದು ಇಲ್ಲಿ ದಂಡಿಗನಹಳ್ಳಿ ಕೃಷಿ ಕಾಲೇಜ್ನವರು ನಂಬರ್ ಕೊಟ್ಟಿದ್ರು ಸಂಪರ್ಕಕ್ಕೆ ಅವ್ರನ್ನ, ಅವ್ರ ಹತ್ರ ಹೋಗಿ ನಾನು ತಂದೆ ನಾನು ಅದನ್ನ ಅವ್ರ ಬೇವಿನ ಹಿಂಡಿನಲ್ಲಿಂದ. ಹೇಗೆ ಕ್ವಿಂಟಾಲ್ ಅಥವಾ ಕೆಜಿಗೆ? ಕೆಜಿಗೆ ಅಲ್ಲಿ ನಮ್ಗೆ ಸ್ಥಳೀಯವಾಗಿ ಅಲ್ಲಿ ರೇಟ್ 36 ರೂಪಾಯಿ ಬೀಳುತ್ತೆ, ಇಲ್ಲಿಗೆ ನಮ್ಮ ಜಮೀನಿಗೆ ಬರೋ ಅಷ್ಟರಲ್ಲಿ 44 ರೂಪಾಯಿ ಬಿತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ. ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಬೇವಿನ ಹಿಂಡಿಯನ್ನ ನೀವು ನೀಡಿದ್ರಿ ಗಿಡಗಳಿಗೆ? ಜೂನಲ್ಲಿ ಮಳೆ ಸ್ಟಾರ್ಟ್ ಆಯ್ತಲ್ಲ, ಈ ಸಲ ನಾವು ಜುಲೈನಲ್ಲಿ 2 ಗುದ್ಲಿನ ತಗ್ಸಿ 1 ಕೆಜಿನ ಕರೆಕ್ಟಾಗಿ ಒಂದು ಬಟ್ಲಲ್ಲಿ ತೂಕ ಮಾಡ್ಕೊಂಡು 1 ಕೆಜಿ ಬರಂಗದ ನಾ ಗುದ್ಲಿಲಿ ತಗ್ಸಿ ಭೂಮಿ ಒಳಗೆ ಮುಚ್ಚಿಬಿಟ್ಟಿದೀವಿ ನಾವು ಅದನ್ನ. ಅದರ ತೇವಾಂಶ ಆಪರೇಟ್ ಆಗಬಾರ್ದು ಅಂತೇಳಿ, ಗಾಳಿನಲ್ಲಿ ಆವಿ ಆಗಬಾರ್ದು ಅದರ ತೇವಾಂಶ ಅಂತೇಳಿ, ಅದು ಹಾಗೆ ಮಳೆ ಹೋಯ್ತಲ್ಲ ಎಲ್ಲ ಡಿಸಾಲ್ವ್ ಆಗಿದೆ, ಈಗ ಎಲ್ಲ ಕರಗಿದೆ, ಸಂಪೂರ್ಣವಾಗಿ ಕರಗಿದೆ. ಅದ್ರದ್ದೇನಾದ್ರೂ ಪರಿಣಾಮಗಳು ಕಾಣಿಸ್ತಾ ಇದೆಯಾ ನಿಮಗೆ? ಖಂಡಿತ ನೋಡಿ, ನಮ್ಮ ತೋಟದಲ್ಲಿ ಆ ತರದ ಯಾವುದೇ ಕಾಯಿಲೆಗಳು, ಈ ತೆಂಗಿನಕಾಯಿಗಳೆಲ್ಲ ಕಜ್ಜಿ ಹತ್ತಿದಂಗಾಗುತ್ತೆ ಮೇಲ್ಮೇಲೆಲ್ಲ, ಆ ತರದ ಒಂದೇ ಒಂದು ಮರ ಇಲ್ಲ. ಆ ಮರದಲ್ಲೂ ಕೂಡ ಕಾಯಿಲೆ ಇಲ್ಲದಂಗೆ ಹುಷಾರಾಗಿದೆ. ಮತ್ತೆ ಒಂದು 100 ಗ್ರಾಮ್ 300 ಗ್ರಾಮ್ ದೊಡ್ಡ ದೊಡ್ಡ ಬಾಳೆಗಿಡಕ್ಕೆಲ್ಲ ಹಾಕಿದ್ವಿ ನಾವು, ಅವೆಲ್ಲ ಈಗ ಆ ಗೊನೆಗಳು ಆ ಮೋಪಾಗಿ ಬಂದಿದೆಯಲ್ಲ, ಆ ಸುಂದರವಾಗಿದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಬಾಳೆಗೂ ಕೂಡ ಯಾವುದೇ ಕಾಯಿಲೆ ಇಲ್ಲ, ಅಡಿಕೆ ಗಿಡಕ್ಕೆ ಯಾವುದೇ ಕಾಯಿಲೆ ಇಲ್ಲ. ಅಡಿಕೆ ಗಿಡಕ್ಕೆ 300 ಗ್ರಾಮ್ ಹಾಕಿದ್ದೀನಿ ನಾವು ಈ ವರ್ಷ ನೆಟ್ಟಿರೋದಕ್ಕೆ. ಎಲ್ಲದೂ ಕೂಡ 400 ಗಿಡ ಅಡಿಕೆ ಗಿಡ ಹಾಕಿ ಒಂದು ಗಿಡ ಹೋಗ್ಲಿಲ್ಲ ಇವತ್ತಿನವರೆಗೂ, ಎಲ್ಲಾ ಗಿಡ ಹೊತ್ಕೊಂತು. ಹಾಗಾಗಿ ಅದು ಒಂದಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ನಿಮ್ಗೆ? ಖಂಡಿತ ಖಂಡಿತ ಪರಿಣಾಮಕಾರಿಯಾಗಿ ನಾವು ಭೂಮಿ ಮೇಲೆ ಏನ್ ಸಿಗುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೆ. ಆದ್ರೆ ಈಗ ಹಿಂದೆಲ್ಲ ಹೊಂಗೆ ಮರಗಳು ಹಾಕೋರು, ಹೊಂಗೆ ಸೊಪ್ಪು ಉದ್ರೋದು, ಬೇವಿನ ಮರಗಳು ಹಾಕೋರು, ಬೇವಿನ ಸೊಪ್ಪು ಉದ್ರೋದು, ಬೇವಿನ ಬೀಜಗಳು ಅಲ್ಲೇ ಉದ್ರವು, ಅವೆಲ್ಲ ನೈಸರ್ಗಿಕ ಭೂಮಿಗೆ ರೋಗ ನಿರೋಧಕ ಶಕ್ತಿ ಕೊಡವು. ಈಗ ಅವೆಲ್ಲ ಮರಗಳೇ ಇಲ್ಲ, ತೋಟದಲ್ಲೆಲ್ಲ ಕಡ್ದಾಕಿದ್ದಾರೆ, ಮಸ್ತಾಗಿ ಮರ ಬೆಳೆಸ್ತಾ ಇಲ್ಲ ರೈತರು ಯಾರುವೆ, ಹಂಗಾಗಿ ಕಾಯಿಲೆಗಳು ತಾನಾಗೆ ಉತ್ಪತ್ತಿ ಆಯ್ತಾವೆ. ತೆಂಗಿಗೆ ನೀವು ನೀರಾವರಿ ಪದ್ಧತಿಯಲ್ಲಿ ನೋಡಿದ್ರೆ ಹನಿ ನೀರಾವರಿ ಪದ್ಧತಿಯನ್ನ ಮಾಡ್ಕೊಂಡಿದ್ದೀರಿ, ಯಾವಾಗ ಮಾಡ್ಕೊಂಡ್ರಿ ಇದನ್ನ? ನಾವು 2019 ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡೆ. ನಾನು ವಿಶ್ವ ಪರಿಸರ ದಿನ June 5 2013 ನಾನು ತೆಂಗಿನ ಗಿಡಗಳನ್ನ ಹಾಕಿದ್ದು. ಆಗ ಅಲ್ಲಿಂದ 5 ವರ್ಷ ನಾನು ಅದನ್ನ ಹಾಗೆ ನೀರು ಬಿಟ್ಟೆ ನಾನು 13 ರಿಂದ 19 2019 March 10 ನಮ್ದು ಸ್ಟಾರ್ಟ್ ಆಗಿದ್ದು ಹನಿ ನೀರಾವರಿದು. ನಾನು PVC ಪೈಪ್ ಇಲ್ಲೇ ಭೂಮಿ ಒಳಗಡೆ 2 ಅಡಿ ಆಳದಲ್ಲಿ ಊಣಿ ತೆಂಗಿ ಮರದ ಹತ್ರ ಎತ್ಕೊಂಡು ಅದಕ್ಕೆ ಒಂದ್ 2 ಅಡಿ ಕಲ್ಲು ಹಾಕಿ ಯಾವುದೇ ತೆಂಗಿ ಮರದ ಎಡಮಟ್ಟೆಗಳಾಗ್ಲಿ ಕಾಯಾಗ್ಲಿ ಉಕ್ಕೆ ಹೊಡಿಬೇಕಾರಾಗ್ಲಿ ರೋಟ್ ಹೊಡಿಬೇಕಾರಾಗ್ಲಿ ಏನು ತೊಂದರೆ ಆಗಬಾರ್ದಂತ ಅದಕ್ಕೆ ಸಪೋರ್ಟಿಂಗ್ ಭದ್ರವಾಗಿ ನಿಲ್ಲಿಕ್ಕೆ ಆ ಪೈಪ್ಗೆ ನಿಲ್ಲಿಸಿ ನಾನು ಅದನ್ನ ಹನಿ ನೀರಾವರಿ ಮಾಡ್ಕೊಂಡಿದ್ದೀನಿ. ಹನಿ ನೀರಾವರಿಗೆ ಉಪಯೋಗಿಸಿರ್ತಕ್ಕಂಥ ಎಲ್ಲಾ ಮೆಟೀರಿಯಲ್ಗಳು ಕೂಡ 1 ಕ್ಲಾಸ್ ಮೆಟೀರಿಯಲ್, ಎಲ್ಲಾ ISI ಬ್ರ್ಯಾಂಡ್ ಮೆಟೀರಿಯಲ್ನೇ ಹಾಕಿದ್ದೀನಿ ನಾನು. ನಾನೊಂದು 10-12 ತೋಟ ನೋಡಿದೆ, ಅದಕ್ಕಿಂತ ಮುಂಚೆ ಅವ್ರಲ್ಲಿ ಏನು ಡಿಫೆಕ್ಟ್ ಇತ್ತು, ಮರಕೆ ಸುತ್ತಾಕ್ತಾರೆ ಕೆಲವರು, ಅದು ನವಿಲ್ ಕಡಿಯುತ್ತೆ ಇಲಿ ಕಡಿಯುತ್ತೆ ಎಲ್ಲ ಲ್ಯಾಟ್ರಲ್ ಯೂಸ್ ಮಾಡಿದರೆ, ಇದು ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಆಗಿ ಮಾಡಿದ್ದೀನಿ, ತುಂಬಾ ಖುಷಿ ಕೊಟ್ಟಿದೆ ನನಗೆ. ಸಾಮಾನ್ಯವಾಗಿ ಹನಿ ನೀರಾವರಿ ಅಂತ ಅಂದ್ರೆ ಲ್ಯಾಟ್ರಲ್ ಅನ್ನ ಬಳಕೆ ಮಾಡ್ತಾರೆ, ಅದರಲ್ಲೇ ಹೆಚ್ಚು ಹನಿ ನೀರಾವರಿ ಪದ್ಧತಿಯನ್ನ ಮಾಡ್ಕೊಳ್ಳುವಂತದನ್ನ ನಾವು ಕಾಣ್ತೇವೆ. ನೀವು PVC ಪೈಪ್ ಅನ್ನ ಬಳಕೆ ಮಾಡಿದೀನಿ ಅಂತ ಹೇಳಿದ್ರಿ, ಇದು ದುಬಾರಿನೂ ಆಗುತ್ತೆ, ಮತ್ತೆ ಯಾಕೆ ಇದನ್ನ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನಿಮ್ಗೆ? ನನಗೆ ಒಂದು ಏನಂತ ಹೇಳಿದ್ರೆ, ಲ್ಯಾಟ್ರಲ್ ಪೈಪ್ ಹಾಕಿದ್ರೆ ಅದನ್ನ ಉಕ್ಕೆ ಹೊಡಿಬೇಕಾದ್ರೆ ಸುತ್ತಬೇಕು, ಕಟ್ಟಾದ್ರೆ ಜಾಯಿಂಟ್ ಮಾಡಬೇಕು, ಅದು ಇಲಿಗಳು ಮತ್ತೆ ನವಿಲುಗಳು ಕಟ್ ಮಾಡುತ್ತೆ ಅನ್ನೋದು ಗೊತ್ತಿತ್ತು ನನಗೆ ಅದು. ಮತ್ತೆ ಅದನ್ನ ಯಾಕೆ ಜನ ಹೆಚ್ಚು ಬಳಸ್ತಾರೆ ಲ್ಯಾಟ್ರಲ್ ಅಂದ್ರೆ, ಅದಕ್ಕೆ ಸಹಾಯಧನ ಸಿಗುತ್ತೆ ಈ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಹಾಯಧನ ಸಿಗುತ್ತೆ. ಈ PVC ಪೈಪ್ಗೆ ಸಹಾಯಧನ ಸಿಗೋದಿಲ್ಲ. ನಾನು ಈ ಡ್ರಿಪ್ ಮಾಡ್ಲಿಕ್ಕೆ 5 ವರ್ಷ ಕಷ್ಟಪಟ್ಟು 5 ವರ್ಷ ಆದರೂ ಅದನ್ನ ದುಡ್ಡೆಲ್ಲ ಶೇಖರಣೆ ಮಾಡಿಕೊಂಡು ಆ ತರ ಮಾಡಿ ಅದು ಕಷ್ಟಪಟ್ಟು ಮಾಡಿದ್ದು. ಮತ್ತೆ ಪ್ರತಿ ವರ್ಷನೂ ಅದು ಮೇಂಟೆನೆನ್ಸ್ ಮಾಡ್ಬೇಕು, ಅದನ್ನ ಬಿಡಬೇಕು, ಸುತ್ತಬೇಕು, ಕಟ್ಟಾದ್ರೆ ಜಾಯಿಂಟ್ ಮಾಡಬೇಕು. ನಾವು 2019 ಮಾಡಿದ್ಕೆ ಇವತ್ತಿನವರೆಗೂ ಒಂದ್ ಸಿಂಗಲ್ ಎನ್ಪಿನೂ ಕೂಡ ನಾವು ಪೈಸೆನೂ ಕೂಡ ಖರ್ಚು ಮಾಡಿಲ್ಲ, ಅದಕ್ಕೆ ಮತ್ತೆ ಮೇಂಟೆನೆನ್ಸ್ ಅಂತ ಏನೂ ಮಾಡಿಲ್ಲ. ಅದೊಂದು ಪರ್ಮನೆಂಟ್ ವ್ಯವಸ್ಥೆ. ಮತ್ತೆ ನಮ್ಗೆ ದಿನೇ ಒಂದ್ ಕೆಲಸ ಮಾಡಿದ್ರೆ ಫಿಟ್ ಅಂಡ್ ಫರ್ಗೆಟ್ ಇರ್ಬೇಕನ್ನೋ ತರ ಯೋಚನೆ ಮಾಡ್ತೀನಿ ನಾನು. ಒಂದ್ ಗಿಡ ನಡೆಸಬೇಕಾರಾಗ್ಲಿ, ಒಂದ್ ಬಾಳೆ ಗಿಡ ನಡೆಸಬೇಕಾರಾಗ್ಲಿ, ನಾನು ಅದನ್ನು ಕೂಡ ಈ ತರ ನೆಟ್ರೆ ಅದು ಪರ್ಮನೆಂಟ್ ಇರಬೇಕು. ಬಾಳೆಗೂ ಕೂಡ ಪರ್ಮನೆಂಟ್ ರಿಪೇರಿ ಮಾಡಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಅಲ್ಲೇ ಇರುತ್ತೆ, ಒಂದ್ ಬಾಳೆ ಅಂತ ನಾನು ಒಂದೇ ಒಂದ್ ಬುಡ ಬಿಡೋದಿಲ್ಲ, ಅದು 10 ಬುಡ ಹೊಡೆದ್ರು 10 ಬುಡನು ಹಂಗೆ ಇರುತ್ತೆ. ನಾನು 25 ಬುಡ ಬಾಳೆ ಹಾಕ್ಲಿಕ್ಕೆ 11,100 ರೂಪಾಯಿ ಖರ್ಚು ಮಾಡಿದ್ದೀನಿ, ಆದ್ರೆ ನನಗೆ ಒಂದ್ ಬುಡದಲ್ಲಿ ಬರೀ 2 ಕೆಜಿ ಗೊನೆ ಕೊಟ್ಟರು ನನಗೆ. ಆ 11,100 ರೂಪಾಯಿ ನನಗೆ ಬಂದ್ ಲೆಕ್ಕ, ನನ್ನ ಆರೋಗ್ಯ 50 ರೂಪಾಯಿ ಕೆಜಿ ಲೆಕ್ಕ ಹಾಕಿದ್ರು, ನನ್ನ ಆರೋಗ್ಯ, ನನ್ನ ಕುಟುಂಬದ ಆರೋಗ್ಯ, ನನ್ನ ಸ್ನೇಹಿತರುಗಳ ಆರೋಗ್ಯ, ಬಂಧುಗಳ ಆರೋಗ್ಯ ಕಾಪಾಡ್ಕೊಂಡ್ರೆ ಸಾಕು. ನಾವು ಮಾರಾಟಕ್ಕಲ್ಲ ಬಾಳೆ ಬೆಳೆದಿರೋದು, ಅದಕ್ಕೂ ಕೂಡ ಡ್ರಿಪ್ ಅದೇ ತರ ಮಾಡಿದ್ದೀನಿ ವ್ಯವಸ್ಥಿತವಾಗಿ. ಎಷ್ಟು ದುಬಾರಿ ಆಯ್ತು ನಿಮ್ಗೆ? ಅದು ತುಂಬಾ ದುಬಾರಿ ಆಯ್ತು. ನಿಮ್ಗೆ 10,000 ರೂಪಾಯಿ ಆಗುವಂತದ್ದು ಇದೊಂದು 23,000 24,000 ಆಗುತ್ತೆ. ಅದಕ್ಕೂ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಈಗ ಲ್ಯಾಟ್ರಲ್ ಮಾಡಿ ನಿಮ್ಗೆ 10,000 ರೂಪಾಯಿ ಆಗುವಂತ ಕೆಲಸ ಇದು 40,000 ರೂಪಾಯಿ ಆಗುತ್ತೆ ಅಂತ ಎಸ್ಟಿಮೇಟ್ ಕೊಟ್ಟಿರೋ ನನಗೊಬ್ರು. ನಾನೇ ಸ್ವತಃ ಪರ್ಚೇಸ್ ಮಾಡಿದ್ರಿಂದ ಅದೊಂದು 25,000-30,000 ಒಳಗಡೆ ಆಗಿದೆ ಎಕರೆಗೆ ಖರ್ಚು ಮಾಡಿದೀನಿ ಅಷ್ಟನ್ನ. ಅಷ್ಟು ನಿಮ್ಗೆ ಖರ್ಚಾಗಿದೆ. ಈಗ ನೀವು PVC ಪೈಪ್ ಅನ್ನ ಭೂಮಿಯಲ್ಲಿ ಹೂಳಿದೀರಾ, ಅದ್ರ ಜೊತೆಗೆ ವರ್ಷ ವರ್ಷ ಉಳುಮೆಯನ್ನು ಕೂಡ ಮಾಡಿಸ್ತೀರಾ, ಆ ಸಂದರ್ಭದಲ್ಲಿ ಏನು ತೊಂದರೆ ಆಗೋದಿಲ್ವಾ? ಇದುವರೆಗೂ ಏನ್ ನೀವು ಎಂಥ 5 ರೆಕ್ಕೆನೇಗ್ಲು ರೋಟ್ರು ಯಾವ್ದೇ ಹೊಡೆದ್ರು ಕೂಡ ತೊಂದರೆ ಆಗಬಾರ್ದಂತ ಚಿಕ್ಕ ಬಕೆಟ್ ಅಲ್ಲಿ JCB ನಲ್ಲಿ 2 ಆಳದಲ್ಲೇ ಹೊಡೆಸಿದೀವಿ ನಾವು. ಅದು 2 ಆಳವಂತ ಉಳಲ್ಲ ಯಾವ್ದೇ ನೇಗ್ಲುಗಳು, ಹಂಗಾಗಿ ಯಾವ್ದು ತೊಂದರೆ ಆಗಿಲ್ಲ ಸರ್ ಇದುವರೆಗೂ. ನೀವು ಪೈಪ್ ಅನ್ನ 2 ಆಳಕ್ಕೆ ಹೂಣಿದಿರಿ? 2 ಆಳಕ್ಕೆ ಹೂಣಿದೀವಿ ಡ್ರಿಪ್ ದು. ಮೇನ್ ಲೈನ್ 2 ಇಂಚಿನ ಪೈಪ್, ಅದು 2.5 ಆಳದ ಮೇಲೆ ಐತೆ. ಅದು 2 ಇಂಚಿಂದು ಇದೆ, ಜೊತೆಗೆ ಮತ್ತೆ 1.5 ಇಂಚಿಂದು 1/2 ಇಂಚು 3 ವೆರೈಟಿ ಪೈಪ್ ಇದೆ. ಈಗ ಸಬ್ ಲೈನ್ ಅಂತ ಏನ್ ಮಾಡ್ಕೊಂಡಿದೀವಿ, ಅದು 1/2 ಇಂಚು 1/2 ಇಂಚಿಂದ ಮತ್ತೆ 1/2 ಇಂಚಿಂದು ಮರಮರಗಳಿಗೆ ಹೋಗಿರ್ತಕ್ಕಂಥದ್ದು. ಅಡಿಕೆ ಗಿಡಕ್ಕೂ ಕೂಡ ಪರ್ಮನೆಂಟ್ ರಿಪೇರ್ ಮಾಡಿರೋದು ನಾವು PVC ಪೈಪ್ ಅಲ್ಲೇ. ಪ್ರತಿಯೊಂದು ಗಿಡತಕ್ಕೂ ಒಂದೊಂದು ಪೈಪ್ ಎತ್ಕೊಂಡಿದೀವಿ ನಾವು 1/2 ಇಂಚಿಂದು. ಅದು ಕೂಡ ಅಡಿಕೆ ಗಿಡಕ್ಕೂ ಕೂಡ ಹಾಗೆ ಮಾಡಿ, ತೆಂಗಿಗೆ ಏನ್ ಪದ್ಧತಿ ಅಳವಡಿಸ್ಕೊಂಡಿದೀವೋ ಅದೇ ಪದ್ಧತಿನ ಅಡಿಕೆ ಗಿಡಕ್ಕೂ ಅಳವಡಿಸ್ಕೊಂಡಿದೀವಿ. ಡ್ರಿಪ್ ಪಾಯಿಂಟ್ಗಳೇನಿದಾವೋ ಅಲ್ಲಿ ಕಲ್ಲನ್ನ ಹೂಳಿದಿರ, ಸುಮಾರು 2 ಆಳಕ್ಕೆ ಕಲ್ಲನ್ನ ಹೂಳಿದಿರಾ, ಏನಕ್ಕೆ ಈ ಕಲ್ಲನ್ನ ಹೂಳಿದ್ದು? ಈ ಕಲ್ಲು ಹಾಕೋದು ವಿಧಾನ ಏನಂತಾರೆ, ಹಾಗೆ ಬಿಟ್ರೆ ಮೇಗಡಿಂದ ಎಡಮಟ್ಟೆ ಬಿದ್ದರೆ ಮುರಿದೋಗ್ಬಿಡುತ್ತೆ. ಕೆಲವೊಂದ್ಸಲ ಉಕ್ಕೆ ಹೊಡಿಬೇಕಾರೋ ಹೋಗಿ ತಗಲಿಸಿದ್ರೆ ಮುರಿದೋಗ್ಬಿಡುತ್ತೆ. ಯಾರೋ ದನಗಿನ ಏನಾರು ಹೋದ್ರೆ ಮುರಿದೋಗುತ್ತೆ. ಅದೆಲ್ಲದ್ರಿಂದ ಕಡಿವಾಣ ಹಾಕ್ಬೇಕು. ಅದೊಂದು ಕೆಲಸ ಮತ್ತೆ ಮಾಡಬಾರ್ದು ಅಂದ್ರೆ ಕಲ್ಲು ಹಾಕೋದು ದುಬಾರಿನೇ. ಒಂದು ಕಲ್ಲಿಗೆ 72 ರೂಪಾಯಿ ಬಿದ್ದಿತ್ತು ನಮ್ಮ ತೋಟಕ್ಕೆ ಹಾಕಿ ಬಂದಾಗ 2019 ಅದೇ ಕಲ್ಲು. ಇವಾಗ ನೀವು ನೆಕ್ಕ ಹಾಕಿದ್ರೆ ಈಗ 100 ರೂಪಾಯಿ ಮೇಲಾಗುತ್ತೆ. ಆದರೂ ಕೂಡ ನಾನು ಆಗ ವೆಚ್ಚಕ್ಕೆ ಲೆಕ್ಕ ಹಾಕ್ಲಿಲ್ಲ. ನಾನು ಪರ್ಮನೆಂಟ್ ಆಗಿ ಮಾಡೇ ಮಾಡಬೇಕು, ಮತ್ತೆ ಮುರಿದೋಗೋದು, ಜಾಯಿಂಟ್ ಹಾಕ್ಸೋದು, ಮತ್ತೆ ಈಗ ಮುರಿದೋದ್ರೆ ಒಬ್ಬ ಲೇಬರ್ ಕರ್ಕೋಬೇಕು ನಾನು, ಅವನಿಗೆ ಈಗ ಒಂದ್ ದಿಸಕ್ಕೆ 750 ರೂಪಾಯಿ ಆಗಿದೆ. ಅದೆಲ್ಲ ಲೆಕ್ಕ ಹಾಕಿರೋ ಅದೆಲ್ಲ ಫ್ರೀ ಉಳ್ದಂಗ್ ನನಗೆ. ಸಾಮಾನ್ಯ ಒಂದು 50 ವರ್ಷ ಆದ್ರೂ ಏನು ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ. ಅಷ್ಟು ಚೆನ್ನಾಗಿದೆ. ಒಂದು 50 ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳಿ? ಖಂಡಿತ. 50 ವರ್ಷ ಈ ಮಾನವ ಸಂಕುಲ ಇರೋವರೆಗೂ ಅದನ್ನ ಯಾರು ಡಿಸ್ಟರ್ಬ್ ಮಾಡ್ದೋದ್ರೆ ಯಾವ್ದೇ ತೊಂದರೆ ಆಗದಂಗ್ ಬಾಳಿಕೆ ಬರುತ್ತೆ ಸರ್. ಮೇಲ್ಗಡೆ ನೀರು ಬೀಳ್ತಕ್ಕಂತ ಒಂದು ಪಾಯಿಂಟ್ ಏನಿದೆಯೋ ಅದಕ್ಕೂ ಕೂಡ ನೀವು ತುಂಬಾ ದುಬಾರಿ ಆಗಿರ್ತಕ್ಕಂಥದ್ದನ್ನ ತಂದು ಬಳಕೆ ಮಾಡಿ ಹಾಕಿದಿರಾ. ಅದಕ್ಕೇನಂತ ಹೇಳ್ತಾರೆ, ಮತ್ತೆ ಅದು ಯಾಕಷ್ಟು ದುಬಾರಿದ ಹಾಕ್ಬೇಕು ಅಂತ ಅನ್ನಿಸ್ತು ನಿಮಗೆ? ಅದು ಬಿಸಿಲಿನ ತಾಪಮಾನಕ್ಕೆ ಅದೇನಂದ್ರೆ UV ಟ್ರೀಟ್ ಅಂತ, ಅಲ್ಟ್ರಾ ವೈಲೆಟ್ ಟ್ರೀಟ್ ಆಗಿರೋದಿಲ್ಲ ಯಾವ್ದೇ ಕ್ಯಾಪ್ ಆಗ್ಲಿ. ಇದು ಸುಪ್ರೀಂ ಕಂಪ್ನಿದು ಎಂಡ್ ಕ್ಯಾಪ್ ಅಂತ, ಅದು ಪ್ಲಂಬಿಂಗ್ ಎಂಡ್ ಕ್ಯಾಪ್ ಅದು. ಅದನ್ನ ನಾನು ಮಾಡಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ 2mm ಹೋಲ್ ಹಾಕೊಂಡು ಮನೆಯಲ್ಲೇ ಹ್ಯಾಂಡ್ ಡ್ರಿಲ್ಲಿಂಗ್ ಅಲ್ಲೇ ನಾನು ನನ್ನ ಧರ್ಮಪತ್ನಿ ಸೇರಿ ಮನೆಯಲ್ಲೇ ಅದನ್ನ ಯಾವ್ದೇ ಲೇತಿಗೆ ತಗೊಂಡೋಗ್ದಲ್ಲೇ ವೆಲ್ಡಿಂಗ್ ಶಾಪ್ಗೆ ನಾನೇ ಮನೆಯಲ್ಲಿ ಹಾಕೊಂಡು ಹಾಕಿದೀನಿ. ಅದು ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಅದು. ಈಗ 2mm ಹೋಲ್ ಅನ್ನ ಮಾಡಿದಿರಲ್ಲ, ದೊಡ್ಡದಾಗ್ಲಿಲ್ವಾ ಅದು? ಇಲ್ಲ, 2mm ಹೋಲ್ ಬೇಕಾಗುತ್ತೆ. ಈಗ 1mm ಕೂಡ ಪ್ರಥಮದಲ್ಲಿ ಹಾಕಿ ನೋಡಿದ್ವಿ ಕೆಲವು ಮರಗಳಿಗೆ, ಅದರೊಳಗಡೆ ಸಣ್ಣ ಇರುವೆ ಹೋಗಿ ಕಟ್ಕೊಂಡ್ಬಿಟ್ರೆ ಅದು ನೀರು ಬತ್ತಿರಲಿಲ್ಲ. ಕೊನೆಗೆ ಅದನ್ನೆಲ್ಲ ಬಿಚ್ಚಿ ಅಲ್ಲಿ ಮರದ ಹತ್ರನೇ ಸ್ಪಾಟ್ ಅಲ್ಲೇ ಕಲ್ ಮೇಲೆ ಇಟ್ಕೊಂಡು ಮತ್ತೆ ಅದು 2mm ಮಾಡಿದ್ವು. ಈಗ ಆ ಸಮಸ್ಯೆ ಇಲ್ಲ. ಮೊದಲು 1mm ಹಾಕಿ ನೋಡಿದ್ವು ಎಲ್ಲ ಗಿಡಕ್ಕೂ ನೀರು ಹೋಗ್ಲಿ ಅಂತ. ಅದು ತುಂಬಾ ತೊಂದರೆ ಕೊಡ್ತದ್ದು, ಸಣ್ಣ ಇರುವೆಗಳು ಕಟ್ಕೊಂಡ್ಬಿಡುತ್ತೆ ನೀರು ಆಫ್ ಮಾಡಿದ್ದಾಗ ಬೇಸಿಗೆ ಕಾಲದಲ್ಲಿ, ಅದೋಗಿರಲಿ ವಾಸ ಮಾಡುತ್ತಲ್ಲಿ. ಇದು ನೀವು ಬೇರೆ ತರದಲ್ಲೇ ಮಾಡಿರೋದ್ರಿಂದ ನೀರು ಹಾರ ಅಂತದ್ದು, ವೇಸ್ಟ್ ಆಗ ಅಂತದ್ದು, ಈ ತರ ಸಮಸ್ಯೆ ಆಗಲ್ವಾ? ಖಂಡಿತ ಇಲ್ಲ. ನಿಮ್ಗೆ ಒಂದನೇ ನಿಮಗೆ ಮೋಟರ್ ಸ್ಟಾರ್ಟ್ ಆದ ತಕ್ಷಣನೇ ಅದೊಂದು ಪ್ರತಿ ಗಿಡಕ್ಕೂ ಹೋಗೋದ್ರಿಂದ ಯಾವ್ದೇ ರೀತಿ ನೀರಿನ ಪೋಲ್ ಆಗೋದಿಲ್ಲ, ನೀರು ಸದ್ಬಳಕೆ ಆಗುತ್ತೆ ಸಂಪೂರ್ಣವಾಗಿ. ಒಂದೊಂದು ಗಿಡಕ್ಕೂ ಕೂಡ 1 ಗಂಟೆ ಕರೆಂಟ್ ಇತ್ತಂದ್ರೆ ಏನ್ ನಮ್ಮಲ್ಲಿ ಈಗ ಟೋಟಲ್ 800 ಪಾಯಿಂಟ್ ಬಾಳೆ, ಅಡಿಕೆ, ತೆಂಗು, ನರ್ಸರಿ ಗಿಡಗಳಿಗೆ ಏನ್ ಹಾಕಿದೀವಿ. ಒಂದು ದಾಸವಾಳದ ಹೂವಿನ ಗಿಡಕ್ಕೂ ಕೂಡ ಡ್ರಿಪ್ಪೇ ನಮ್ದು, ಗುಲಾಬಿ ಗಿಡದಿಂದ ನೋಡಿದ್ರೆ ಎಲ್ಲ ಆ ಗಿಡಕ್ಕೆ ಅದಕ್ಕೆ ಒಂದ್ ದಿವಸಕ್ಕೆ ಒಂದ್ ಚಮ್ ನೀರು ಬಂತವ್ರು 1 ಲೀಟರ್ ನೀರು ಆದ ಲೆಕ್ಕ. ಅದು 5 ನಿಮಿಷ ಕರೆಂಟ್ ಇದ್ರೆ ಆತರ ಸದ್ಬಳಕೆ ಆಗುತ್ತೆ ಸರ್. ಡ್ರಿಪ್ ವರದಾನ ರೈತರಿಗೆ. ಡ್ರಿಪ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? 2019 ಮಾಡಿದ್ರಿ. ಮೊದಲು ಹೇಗೆ ನೀರು ನೀರಾವರಿ ಮಾಡ್ತಿದ್ರಿ? ಮೊದಲು ಟ್ರಾಕ್ಟರ್ ಲುಕ್ಕೆ ಹೊಡಿಸ್ಬೇಕಾದ್ರೆ ಕೊನೆ ಲಾಸ್ಟ್ ಅಲ್ಲಿ ಒಂದ್ ಗೆರೆ ಹೊಡ್ಸ್ಕೊಂಡು ಹೋಗಿ, ಒಂದ್ ನೇಗ್ಲ ಗೆರೆನ, ಅದರಲ್ಲಿ ನೀರ್ ಅರಿಯಕ್ ಬಿಟ್ಕೊಂಡು ತೆಂಗಿ ಮರದ ಬಡ್ಡೆಲಿ ಗುಣಿ ಕಟ್ಕೊಳಿವೆ. ನಾನೇ ಗುಣಿ ಕಟ್ತಿದ್ದೆ. ಮತ್ತೆ ಅದು ನೀರ್ ತುಂಬದಂಗೆ ಒಂದ್ ದಿವಸಕ್ಕೆ 10 ಗಿಡಕ್ಕೆ ಹೋಗೋದು, 1 ದಿವಸಕ್ಕೆ 2 ಗಿಡಕ್ಕೆ ಹೋಗೋದು, ಮತ್ತೆ ಪೈಪ್ ಬದಲಾಯಿಸ್ತಾ ಇರುವೆ. ದಿನವೆಲ್ಲ ಇಲ್ಲೇ ಕಾಯ್ಬೇಕಾಗೋದು, ಕರೆಂಟ್ ಹೋಗೋದು ಬರೋದು ಮಾಡಿದಾಗ ಅದ್ರ ಹೋಗಿದ್ರ ಮೇಲೆ ಹೋಗೋದು. ಆ ತಪತ್ರೆ ಇಲ್ಲ ಡ್ರಿಪ್ ಮಾಡಿದ್ರೆ. ಅದಾದ್ರೆ ನೀವಿಲ್ಲೇ ಇತ್ಕೊಂಡು ನೀರು ಹಾಯಿಸ್ಬೇಕಿತ್ತಲ್ವಾ? ಹೌದೌದು, ಅದಾದ್ರೆ ಪರ್ಮನೆಂಟ್ ರೈತ ನಿಜವಾಗ್ ನೋಡ್ಬೇಕು ಅಂತ. ನಾನ್ ತೋಟ ಮಾಡಿದ ಲೇಬರ್ಲೆಸ್ ಲ್ಯಾಂಡ್ ಅಂತ, ನನಗೆ ಸೀಸನಲ್ ಆಗಿ ಏನ್ ಕೆಲ್ಸಕ್ ಬರ್ತಾರೋ, ನನಗೆ ಅವಶ್ಯಕತೆ ಬಿದ್ದಾಗ ಏನ್ ಕೆಲಸ ಮಾಡ್ಬೇಕು ಅಂತ ಆಗ ಕರ್ಕೋತೇನೆ. ಬಿಟ್ರೆ ಇನ್ನ ಉಳಿದ 365 ದಿವಸನ ನಾನೇ ಲೇಬರಿಂಗ್ ಮಾಡ್ತೀನಿ. ನಾನ್ ಬಿಟ್ರೆ ಯಾರು ಮಾಡೋದಿಲ್ಲ ಇದರಲ್ಲಿ, ನಾನ ಸ್ವತಃ ಮೇಂಟೈನ್ ಮಾಡ್ತೀನಿ ಇದನ್ನ ತೋಟನ. ಒಂದ್ ಎಡಮಟ್ಟೆ ಎಳೆಯದಿರ್ಬೋದು, ಅದನ್ನ ರಿಪೇರಿ ಮಾಡೋದಿರ್ಬೋದು, ಯಾವ್ದು ಕೂಡ ತೊಂದರೆ ಇಲ್ದಂಗ ನಾನೇ ಮಾಡ್ಕೊಂಡಿದ್ದೀನಿ. ನಿಮ್ ಕೃಷಿ ಕಾರ್ಮಿಕರು ಸಿಕ್ಕರು ಕೂಡ ನೀವೇ ಮಾಡ್ಬೇಕು ಅಂತ ಹೇಳಿ ಯಾಕೆ ಮನ್ಸು ಮಾಡಿದಿರಿ? ನಮ್ಲಿ ಕಾರ್ಮಿಕರನ್ನ ಅವಶ್ಯಕತೆ ಇಲ್ಲ ನಮ್ ತೋಟಕ್ಕೆ. ಯಾಕೆ ಅಂತ ಹೇಳಿದ್ರೆ ಎಳ್ನೀರ್ ಕೆಡವಕ್ಕೆ ಲೇಬರ್ ಗಳು ಬರ್ತಾರೆ, ಅವ್ರು ಕೆಡ್ಕೋತಾರೆ, ಲೆಕ್ಕ ಮಾಡ್ಕೋತಾರೆ, ದುಡ್ಡು ಕೊಟ್ಟೋಯ್ತಾರೆ. ಅದ್ ಬಿಟ್ರೆ ಪರ್ಯಾಯವಾಗಿ ನೀರ್ ಬಿಡ್ಬೇಕು, ಕಳೆ ಕೀಳ್ಬೇಕು ಅಂದ್ರೆ ಸೀಸನಲ್ ಒಂದ್ಸಲ ಎಲ್ಲ ಕಳೆ ಎಲ್ಲ ಕ್ಲೀನ್ ಮಾಡಿಸ್ತೀನಿ, ಉಕ್ಕೆ ಹೊಡಿಯಕ್ ಟ್ರಾಕ್ಟರ್ ಬರುತ್ತೆ. ಇನ್ ಯಾವ್ದು ಅಂತ ಲೇಬರ್ ಡಿಪೆಂಡೆನ್ಸಿ ಕೆಲ್ಸಗಳು ಯಾವ್ದು ಇಲ್ಲ. ಈಗ ಅಡಿಕೆ ಸುತ್ತಲೂ ಕಳೆ ಕೀಳ್ಬೇಕಾಯ್ತು, ಅದೇನ್ ಎಣ್ಣಾಳು ಕರ್ಕೊಂಡು ಕೀಳಿಸಿದ ಅಷ್ಟು ಬಿಟ್ರೆ ಮತ್ ಮುಂದಿನ ವರ್ಷದ ತನಕ ನಮಗೆ ಲೇಬರ್ ಬೇಕಾಗಿಲ್ಲ. ದಿನಾ ನೋಡ್ ಸೂಪರ್ವೈಸಿಂಗ್ ಮಾಡ್ಬೇಕು ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ ಡೈಲಿ. ಸೊ ಹಂಗಾಗಿ ನನಗೆ ಲೇಬರ್ ವೆಚ್ಚ ತುಂಬಾ ಕಮ್ಮಿ ಆಗಿದೆ ನನಗೆ. ಈ ಒಂದು ತೆಂಗಿನ ತ್ಯಾಜ್ಯ ಏನಿದೆಯೋ ಅದರ ಸದ್ಬಳಕೆಯನ್ನ ಹೇಗೆ ಮಾಡ್ತಾ ಇದ್ರಿ? ತೆಂಗಿನ ತ್ಯಾಜ್ಯ ಅಂತ ಕುರಂಬಳೆ ಎಡಮಟ್ಟೆ ಸೋಗೆ ಎಲ್ಲ ಅದನ್ನ ಕಟ್ ಮಾಡಿ ಅಡಿಕೆನ ಟ್ರೆಂಚ್ ಮಾಡಿ ನೆಟ್ಟಿರೋದ್ರಿಂದ ನಾನು ಆ ಟ್ರೆಂಚಿಗೆ ತುಂಬಿಡ್ತೀನಿ ಪರ್ಮನೆಂಟ್ ಆಗಿ. ಎಲ್ಲಾದನ್ನು ಆ ಟ್ರೆಂಚಿಗೆ ತುಂಬುತ್ತಾ ಬರ್ತಾ ಇದ್ದೀನಿ. ಅದು ಎಷ್ಟು ವರ್ಷಕ್ಕೆ ತುಂಬುತ್ತೋ, ತುಂಬಿ ಆದ್ಮೇಲೆ ಅದನ್ನ ಪಲ್ವರೈಸರ್ ತಗೋಬೇಕು ಅನ್ಕೊಂಡಿದ್ದೀನಿ. ಟ್ರ್ಯಾಕ್ಟರ್ಲ್ಲಿ ಪುಡಿ ಮಾಡೋದು ಮಿಷಿನ್ ಇದೆಯಲ್ಲ, ಆ ಪಲ್ವರೈಸರ್ ತಗೊಂಡು ಅದನ್ನ ಅಡಿಕೆ ತೆಂಗಿಗೆ ಸುತ್ತಲೂ ಹಾಕಿಸ್ಬೇಕು ಅನ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಅದು ನನಗೆ ವರದಾನ. ತೆಂಗಿಂದ ಏನಿವೆ ತ್ಯಾಜ್ಯವೋ ಇದೆ, ತೆಂಗು ಎಡಮಟ್ಟೆ ಕುರಮಳೆ ಎಲ್ಲ, ಎಡಮಟ್ಟೆ ಕುರಮಳೆ ಸೋಗಿ ಎಲ್ಲದನ್ನು ಕಟ್ ಮಾಡಿ ಕಟ್ ಮಾಡಿ ಅಡಿಕೆ ಗಿಡದ ಬಡ್ಡಿಗೆ ಹಾಕ್ತಾ ಇದ್ದೀನಿ ಎಲ್ಲದನ್ನು, ಅದಲ್ಲೇ ಕರಗುತ್ತೆ. ಹಂಗಾಗಿ ತೆಂಗು ಫಸಲಿಗೆ ಅತ್ಯಂತ ಬೇಗ ಬಂತು ಅಂತ ಹೇಳಿದ್ರಿ. ಒಂದು 5.5-6 ವರ್ಷಕ್ಕೆ ಫಸಲಿಗೆ ಬಂದ್ಬಿಡ್ತು, ಅದರಲ್ಲೂ ಕೂಡ ಇತ್ತೀಚೆಗೆ ಹಾಕಿರೋಂಥವೆಲ್ಲ 3.5 ವರ್ಷಕ್ಕೆ ಫಸಲಿಗೆ ಬರ್ತಾ ಇದೆ ಅಂತ ಹೇಳಿದ್ರಿ. ಇಷ್ಟು ಶೀಘ್ರವಾಗಿ ಫಸಲಿಗೆ ಬರಲಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ರಿ? ತೆಂಗು ನಂದು ಮೊದಲು ಹಾಕಿದ್ದು ಕರೆಕ್ಟ್ ಆಗಿ 4 ವರ್ಷ 7 ತಿಂಗಳಿಗೆ ದಸ್ನಿ ಹೋಗ್ದು ಕೆಲವು, ಅವಾಗ ಅಲ್ಲೆಲ್ಲ ಹೋದ್ರೆ 5 ವರ್ಷದ ಮೇಲೆ ಕ್ರಾಪ್ ಸ್ಟಾರ್ಟ್ ಆಯ್ತು ನಂದು. ಆಗ ಕೊರೋನಾ ಲಾಕ್ಡೌನ್ ಬಂದ್ಬಿಡ್ತು ನಮ್ದು. ಆ ಕೊರೋನಾ ಲಾಕ್ಡೌನ್ ಬಂದಂತ ಸಂದರ್ಭದಲ್ಲಿ ಎಳ್ಳೀರ್ ಯಾರು ಕೇಳೋರು ಇರ್ಲಿಲ್ಲ, ಆಗ ತುಂಬಾ ಗೊನೆ ಮುರ್ಕೊಂಡೆಲ್ಲ ವೇಸ್ಟ್ ಆಯ್ತು. ಓದ್ಗುಡಿ ಹಾಕಿದ್ದು 3 ವರ್ಷಕ್ಕೆ ಕೆಲವು ದೋಸೆ ನೋಕ್ತು, ಈಗ ಎಲ್ಲಾವುದು ದೋಸೆ ನೋಕಿದೆ. ನಾ ಈಗ 2018 June 4 ಹಾಕಿದ್ದು ಓದ್ಗುಣಿ. ನಾವ್ ಯಾವತ್ತೇ ಗಿಡ ನೆಡ್ಬೇಕಾದ್ರೂ June 5 ನಮ್ದು ಫಿಕ್ಸ್ ಅದು. ನಮ್ ತೋಟದಲ್ಲಿ June 5 ಎಂತದಾರ ಒಂದ್ ಗಿಡ ನೆಡ್ಲೇಬೇಕು. ಅದು ವಿಶ್ವ ಪರಿಸರ ದಿನ, ನಾನು ಎಲ್ಲೂ ನಡಕ್ ಹೋಗಲ್ಲ, ನಮ್ ತೋಟದಲ್ಲೇ ನಾನೇ ನೆಡ್ತೀನಿ. ಅದು ಎಂತ ದರ ಗಿಡ ಆಗಿರ್ಬೋದು. ಆದ್ರೆ ಈ ಸಲ June 5 ನೆಡಕ್ ಆಗ್ಲೇ ಇಲ್ಲ. ಅದು ಒಂದ್ ದಿವಸ ಮುಂದಕ್ಕಾಯ್ತು. ಅದು ಓದ್ಗುಣಿ ನೆಡ್ಬೇಕಾದ್ರೆ ನಮ್ಗೆ ಕೆಲಸ ಕಾರ್ಯ ನಿಮಿತ್ತ June 4 2018 ನೆಟ್ವಿ. ಅವಾಗ ದಸ್ನಿ ಹೋಗಿದ್ದೇವೆ, ಈಗ 4 ವರ್ಷ ದಸ್ನಿ ಹೋಗಿದ್ದೇವೆ. ಕೆಲವೊಂದು ಎಳ್ಳೀರ್ ಬಿಡ್ತಾವೆ, ಇನ್ನು ಯಾವ್ದು ಕುಡ್ದಿಲ್ಲ. 4 ವರ್ಷ ಆಯ್ತು ದಸ್ನಿ ಹೋಗಿ ಎಳ್ಳೀರ್ ಬಿಟ್ಟಿದ್ದಾವೆ ಓದ್ಗುಣಿ. ಮೊದ್ಲಾಕಿದ್ದವು ಆಗ ನೀರ್ ಸರಿಯಾಗಿ ಸಿಕ್ತಿರ್ಲಿಲ್ಲ, ಸಮತೋಲನವಾಗಿ ಪ್ರತಿ ದಿವಸ ನೀರ್ ಸಿಗ್ತಾ ಇರ್ಲಿಲ್ಲ. ಹಂಗಾಗಿ ಅವು 5 ವರ್ಷ ತಗೊಂಡು ಇವು 4 ವರ್ಷಕ್ಕೆ ದೋಸ್ನಿ ಹೋಗಿದ್ದಾವೆ. ಬಹುತೇಕ ಎಲ್ಲ ಗಿಡಗಳು ಕೂಡ ಫಸಲನ್ನ ಕೊಡ್ತಾ ಇದಾವೆ. ತೆಂಗನ್ನ ಹೇಗೆ ಮಾರಾಟ ಮಾಡ್ತಾ ಇದ್ರಿ? ತೆಂಗನ್ನ ನಾವು ಎಳ್ನೀರ್ ಕೊಡ್ತಾ ಇದೀವಿ ಸರ್. ಈಗ ಸದ್ಯಕ್ಕೆ ನಮ್ದಿಲ್ಲ, ಅದೇ ಶೆಡ್ ಇಲ್ಲ ಕಾಯಿ ಹಾಕ್ಲಿಕ್ಕೆ ಕೊಬ್ಬರಿಗೆ ಎಳ್ನೀರ್ ಕೊಡ್ತಾ ಇದೀವಿ. ಅವರು 1-2 ತಿಂಗಳು ಅವರೇ ಒಬ್ರು ಇಲ್ಲಿದ್ದಾರೆ, ಸ್ಥಳೀಯವಾಗಿ ಅವರು ವ್ಯಾಪಾರಸ್ಥ ಇರ್ತಾರಲ್ಲ, ಅವರೇ ಬಂದು ಕುಯ್ಕೋತಾರೆ, ಲೆಕ್ಕ ಹಾಕೋತಾರೆ, ದುಡ್ಡು ಕೊಟ್ಟು ಹೋಗ್ತಾರೆ ಸರ್. ನಮ್ದು ಸಾವಯವಕ್ಕೆ ಬೆಲೆ ಇದೆ, ಬಟ್ ಅಲ್ಲೆಲ್ಲ ಮಾರ್ಲಿಕ್ಕೆ ನಾವು ಹತ್ತಬೇಕು, ಕೀಳಿಸ್ಬೇಕು, ತಾಂಡೋಗ್ಬೇಕು, ಕೊಡಬೇಕು. ನಾವು ಫಲದಾಯಿ ಫೌಂಡೇಶನ್ ಅಲ್ಲಿ ನಮ್ದು ರಿಜಿಸ್ಟ್ರೇಷನ್ ಆಗಿದೆ, ನಮ್ದು ಸರ್ಟಿಫಿಕೇಶನ್ ಆಗಿದೆ ನಮ್ ತೋಟಕ್ಕೆ. ಆದ್ರೆ ನಾವು ಅದೆಲ್ಲ ಮಾರೋದು ತುಂಬಾ ಕಷ್ಟ, ಲೇಬರ್ ಡಿಪೆಂಡೆನ್ಸಿ ಆಗ್ಬೇಕಾಗುತ್ತೆ ಕೊನೆಗೆ ಅಲ್ಲವೇ. ಅದಕ್ಕೋಸ್ಕರ ಆಗಿ ಒಂದು ಲಾಭ ಕಮ್ಮಿ ಆದ್ರೂ ಒಂದೇ ದಿವಸ ಕೆಲಸ ಮುಗಿಯುತ್ತೆ, ಗಂಟೆಗಳ ಲೆಕ್ಕದಲ್ಲಿ 3 hours ಎಲ್ಲ ಕೆಲಸ ಮುಗಿದೋಗುತ್ತೆ. ಅವರೇ ಕುಯ್ಕೋತಾರೆ, ಎತ್ಕೋತಾರೆ, ಎಲ್ಲ ಹೋಯ್ತಾರಲ್ಲ, ಹಂಗಾಗಿ ಅವ್ರಿಗೆ ಮಾರ್ತಾ ಇದೀವಿ ಸರ್ ನಾವು ಎಳ್ನೀರ್ನರ್ಗೆ. ಅಡಿಕೆ ಎಷ್ಟು ಹಾಕಿದ್ರಿ? ಅಡಿಕೆ 400 ಗಿಡ ಹಾಕಿದೀವಿ ಸರ್. 400 ಗಿಡ ಅಡಿಕೆನ ನಾವು ಅರ್ಕುಲ್ಗುಡ ಹತ್ರ ಉಲಿಕಲ್ಲಿ ಅರ್ಕಾನಟ್ ಸೊಸೈಟಿ ಇದೆ, ಅಲ್ಲಿ ಒಬ್ರು ನಾರಾಯಣ ಅಯ್ಯಂಗಾರ್ ಅಂತ ಸರ್ಟಿಫೈಡ್ ತೋಟ, ಅವ್ರ ತೋಟದಲ್ಲಿ ನಾವೇ ಕಾಯಿ ತಂದು ನಾವೇ ಪಾಕೆಟ್ ಹಾಕೊಂಡು ನಾವೇ ಬೆಳೆಸಿ ಸಂಪೂರ್ಣವಾಗಿ ಈ ಪರಿಸರಕ್ಕೆ ಹೊಂದ್ಕೋಬೇಕು. ನಾವು ಯಾವ್ದಾವ್ದು ಊರಿಂದ ಅಡಿಕೆ ಗಿಡ ತರಬಾರ್ದು, ಇಲ್ಲೇ ಬೆಳಿಬೇಕು, ಇದೇ ಬಿಸಿಲಿಗೆ ಹೊಂದ್ಕೋಬೇಕು, ಇದೇ ತಾಪಮಾನಕ್ಕೆ ಇರ್ಬೇಕಂತಾನೆ, ಇಲ್ಲೇ ಬೆಳೆದು ಇಲ್ಲೇ ಹಾಕಿ ನಾವು ನೆಟ್ಟಿರುವಂತ ಗಿಡ ಸರ್. 1 ಗಿಡ ಹೋಗಿಲ್ಲ. ಈಗ ಅಡಿಕೆಯನ್ನ ತೆಂಗಿನ ಜೊತೆನಲ್ಲಿ ಅಂತರ ಬೆಳೆಯಾಗಿ ಹಾಕೊಂಡಿದ್ದೀರಾ, ಹೇಗೆ ಅದನ್ನ ಸಂಯೋಜನೆ ಮಾಡ್ಕೊಂಡಿದ್ರಿ? ತೆಂಗನ್ನ 30-30 ದೂರಕ್ಕೆ ಹಾಕಿದ್ದೋ ನಾವು, ಅಡಿಕೆ ಹಾಕ್ಲೇಬೇಕು ಅಂತ. ಅದು 10-30 ಡಿಸ್ಟೆನ್ಸ್ ಮಾಡಿ ಅಡಿಕೆ 2 ಗಿಡದ ಮಧ್ಯಕ್ಕೆ 2 ಸಾಲ ಹಾಕ್ಬೇಕು ಅನ್ಕೊಂಡಿದ್ದೆ. ಇಲ್ಲ, ನಾನು ಅದು 1 ಸಾಲ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 5 ವರ್ಷ ಆದ್ಮೇಲೆ ಅಡಿಕೆಗೆ ಮೆಣಸು ಹಾಕ್ಬೇಕು, ಮೆಣಸು ಹಾಕಿ ಆದ್ಮೇಲೆ ಏಲಕ್ಕಿ ಹಾಕ್ಬೇಕು ಕೆಲವೊಂದಂತ ನನ್ನ ಕಾನ್ಸೆಪ್ಟ್ ಇರೋದು. ನನಗೆ ವಾಣಿಜ್ಯ ಬೆಳೆ ಅಂತ 4 ಬೆಳೆ ಇರಬೇಕು ಪರ್ಯಾಯವಾಗಿ, ತೆಂಗು ಅಡಿಕೆ ಮೆಣಸು ಮತ್ತೆ ಏಲಕ್ಕಿ ಬೆಳಿಬೇಕು ಅನ್ನೋದು ನನ್ನ ಸದುದ್ದೇಶ. ಸೊ ಹಂಗಾಗಿ ನಾನು 10-30 ದೂರಕ್ಕೆ ಟ್ರ್ಯಾಕ್ಟರ್ ಟ್ರೈಲರು ಎಲ್ಲ ಓಡಾಡಬೇಕು, ಉಕ್ಕೆ ಹೊಡಿಬೇಕಾರೆ ಎಲ್ಲವ ಅಂತ ಹೇಳಿ ಕಮ್ಮಿನೇ ಹಾಕಿದ್ದೀನಿ. ನಾನು 400 ಗಿಡ ಇಡ್ಸಿದೆ ಅಷ್ಟೇ. ನನಗೆ 400 ಗಿಡವನ್ನು ನೀವೇ ನರ್ಸರಿ ಮಾಡ್ಕೊಂಡಿದ್ದು? ನಾನು 2,000 ಚಿಲ್ಲರೆ ಗಿಡ ಮಾಡಿದ್ದೆ ಸರ್ ನನ್ನ ನರ್ಸರಿನ. ನನ್ನ ಸ್ನೇಹಿತರುಗಳೆಲ್ಲ ನಮ್ಮಲ್ಲಿ ಬೆಳೆದಿದ್ ನೋಡಿ ಶೇಡ್ ಹಾಕಿಲ್ಲ ಇವರು, ಕೆಲವರು ಶೇಡ್ ಹಾಕಿ ಬೆಳೀತಾರೆ ಅಡಕೆ ಗಿಡನ. ಆ ಶೇಡ್ ಹಾಕ್ಲಿಲ್ಲ ನಾನು, ಸಂಪೂರ್ಣವಾಗಿ 360 ದಿಸ್ಲಿ ಬಿಸಿಲೇ ಇತ್ತು ಅದು. ಸೊ ಅಲ್ಲಿ ತಗೊಂಡೋದ್ರು ಇದುವರೆಗೂ ಒಂದ್ ಗಿಡ ಹೋಗಿದೆ ನಿಮ್ ಗಿಡ ಅಂತ ಹೇಳಿ ಯಾರು ಹೇಳಿಲ್ಲ. 40 ರೂಪಾಯಿಗೆ ಒಂದ್ ಗಿಡ ತಗೊಂಡೋದ್ರು. ಕೊನೆ ಲಕ್ಷ ನಮ್ಮ ಆತ್ಮೀಯರೊಬ್ರು 30 ರೂಪಾಯಿ ಕೊಟ್ಟು ತಗೊಂಡವ್ರು ಇಲ್ಲ ನಮ್ಮ ಪಕ್ಕದೂರವ್ರೆ ಬಿಂಡೆನಹಳ್ಳಿಯಲ್ಲಿ, ಅವರು ಕೂಡ ನಿನ್ನೆ ಸಿಕ್ಕಿದ್ರು, ಅವರು ಒಂದ್ ಗಿಡ ಹೋಗಿಲ್ಲ ನಿಮ್ಮ ಹತ್ರ ತಗೊಂಡೋದು ಅಂತ ಹೇಳಿದ್ರು. ನನ್ ಗಿಡಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಸರ್. ನಾನ್ ತೆಂಗಿನ ಗಿಡನು ಕೂಡ ನರ್ಸರಿ ಮಾಡ್ತೀನಿ. ಒಂದು ದೊಡ್ಡದು 24 ರೂಪಾಯಿ ಒಂದು ಪಾಕೆಟ್ ಸೇವ್ ಬರುತ್ತೆ, ಪ್ಲಾಸ್ಟಿಕ್ ಪಾಕೆಟ್, ಅದಕ್ಕೆ ಒಂದ್ 2 ಮಂಕರಿ ಮಣ್ಣು ಹಿಡಿಯುತ್ತೆ, ಅದ್ರೊಳಗಡೆ ನೆಟ್ಟಿದ್ದೀನಿ. ಯಾರು ಕೂಡ ಅಲ್ಲಿ ಗೆಪ್ಪೆ ಕೀಳ್ಬೇಕು, ಡಿಪೆಂಡೆನ್ಸ್ ಆಗಬಾರ್ದಂತ. ಇಲ್ಲಿ ಗುಂಡಿ ತಗ್ಸಿದ್ರೆ ಒಂದೊಂದ್ ಗಿಡ ತಗೊಂಡ್ ಗಿಡ ನೆಟ್ಕೊಂಡು ನೆಟ್ಕೊಂಡು ಹೋಗ್ಬೇಕು, ಲೆಸ್ಟ್ ಲೇಬರ್ ಅಲ್ಲಿ ಕೆಲಸ ಮಾಡ್ಬೇಕನ್ನೋದು ನನ್ನ ವಿಷನ್. ಯಾಕೆಂತಾರೆ, ಲೇಬರ್ ಡಿಪೆಂಡೆನ್ಸಿ ತುಂಬಾ ಜಾಸ್ತಿ ಆಗುತ್ತೆ ಇನ್ ಮುಂದೆ. ಅದಕ್ಕೋಸ್ಕರ ಆಗಿ ನಾನು ಅದನ್ನ ಗೆಪ್ಪೆ ಕೀಳಂಗಿಲ್ಲ, ಗೆಪ್ಪೆ ತರನೇ ಇರುತ್ತೆ, ತಗೊಂಡೋಗಿ ನೆಡಬೇಕು, ಆ ತರ ಮಾಡಿದೀನಿ ನಾನು. ಒಟ್ಟಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದ ಹಾಗೆ ನಮ್ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಬಹಳ ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯವೋ ಆ ತರ ನೀವು ಅದನ್ನ ಮಾಡ್ಕೊಂಡಿದ್ರಿ. ಹೌದು, ನನ್ನ ಹೆಂಡತಿ ಮಕ್ಕಳೆಲ್ಲ ನನಗೆ ಸಾಥ್ ಕೊಡ್ತಾರೆ. ಈಗ ನನ್ನ ಧರ್ಮಪತ್ನಿನೂ ಕೂಡ ಕೆಲಸ ಇದ್ದಾಗ ನಾವು ಲೇಬರ್ನ ಡಿಪೆಂಡ್ ಮಾಡ್ಕೊಂಡ್ರೆ ಆಗೋದಿಲ್ಲ ಅಂತ ಬರ್ತಾರೆ. ಅವರೆಲ್ಲ ತೋಟದಲ್ಲಿ ಏನು ಕೆಲಸ ಇದ್ರು, ಕಳೆ ಕೀಳೋದಾಗಲಿ ಕಲ್ಲಾಯೋದಾಗಲಿ. ಈ ಲಾಕ್ಡೌನಲ್ಲಿ ನಾನು ನನ್ನ ಹೆಂಡತಿ ಸೇರಿ ಒಂದು 10 ಲೋಡು ಟ್ರ್ಯಾಕ್ಟರ್ ಲೋಡಲ್ಲೇ ಕಲ್ಲಾದಿದ್ವಿ ನಾವು. ನಾವು ಮನೇಲಿ ಇರಲೇ ಇಲ್ಲ, ನಾವು ಒಂದು 10 ಲೋಡು ಇಬ್ಬರೇ, ನಾವಿಬ್ಬರೇ ಕಲ್ಲಾದಿದ್ದೀವಿ. ಮತ್ತೆ ಎಡಮಟ್ಟೆ ಎಳೆಯೋದಾಗಲಿ, ಕುರಂಬಳೆ ಕಾಯಿ ಬಿದ್ದಾಗೆಲ್ಲ ಒತ್ತಾಕೋದಾಗಲಿ ಎಲ್ಲ ಸಹಾಯ ಮಾಡ್ತಾರೆ, ನನ್ನ ಧರ್ಮಪತ್ನಿನ ಸಹಾಯ ಮಾಡ್ತಾರೆ. ಈ ಸಾಕಷ್ಟು ಬಾಳೆ ಅದರಲ್ಲೂ ಕೂಡ ಬೇರೆ ಬೇರೆ ತಳಿಯನ್ನ ನೀವು ಬೆಳ್ಕೊಂಡಿರೋದ್ದು, ಯಾವೆಲ್ಲ ತಳಿಗಳು ಇದ್ದಾವೆ, ಯಾಕೆ ಬೇರೆ ಬೇರೆ ತಳಿಗಳನ್ನ ಹಾಕಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನ್ನಿಸ್ತು? ನನಗೆ ನಂದೊಂದು ತೋಟನ ಕೈ ತೋಟದ ತರ ಇಟ್ಕೋಬೇಕು ಅನ್ನೋ ಆಸೆ ಇದೆ ನನಗೆ. ಕಾಡು ತರ ಮಾಡಿಬಿಡ್ಬೇಕು ಇದ್ರೊಳಗಡೆ ಅಂತ. ಇದ್ರೊಳಗಡೆ ವಾಕ್ ಮಾಡಿದ್ರೆ ನನಗೆ ನೈಸರ್ಗಿಕವಾಗಿ ಯಾವ್ಯಾವ ರೋಗ ನಿರೋಧಕ ಶಕ್ತಿ ಗಿಡಗಳಿದಾವ ಅವೆಲ್ಲ ಬೆಳೆದ್ರೆ ಒಂದು ವಾಕ್ ಮಾಡಿ ನನಗೆ ಆ ಗಾಳಿಯಿಂದನೇ ನನಗೆ ಅಷ್ಟು ಸಿಗಬೇಕನ್ನೋದು ನನ್ನ ಕಾನ್ಸೆಪ್ಟು. ಮತ್ತೆ ಬಾಳೆಲ್ಲಿ 40 ವೆರೈಟಿ ಇದೆ ಅಂತ ಈ ಭೂಮಿ ಮೇಲೆ, ನನಗೆ ಎಷ್ಟಿದೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಇನ್ನು ಹೆಚ್ಚಿರ್ಬೋದು. 40 ವೆರೈಟಿ ಇದೆ ಅಂತ ಗೂಗಲ್ ಅಲ್ಲಿ ಸಿಕ್ತು ಮಾಹಿತಿ. ಗೂಗಲ್ ಅಲ್ಲಿ ನೋಡಿದಾಗ ನಾನು ಅದಕ್ಕೆ ಸ್ಥಳೀಯವಾಗಿ ನಮ್ಗೀಗ ಒಡಿಸಾದಲ್ಲೇ ಬೇರೆ ವೆರೈಟಿ ಇದೆ ಗೂಗಲ್ ಅಲ್ಲಿ ನೋಡಿದಾಗ, ಸೊ ಅಲ್ಲಿಂದ ತರಿಸ್ಬೇಕು ಅದೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಾನೇ ಮಾಡಿದೆ, ಸ್ಥಳೀಯವಾಗಿ ಈ ಪರಿಸರಕ್ಕೆ ಹೊಂದ್ಕೊಂಡಂತದ್ದು ಅರೆ ಬೆತ್ತಲೆನಾಡಿಗೆ ಹೊಂದ್ಕೊಂಡಂತ ತಳಿಗಳು ಎಷ್ಟಿದೆ ಅಂತ ಹುಡುಕ್ತಾ ಹೋದಾಗ, ಮೊದಲಿಲ್ಲೇನಂದ್ರೆ ಪುಟ್ಬಾಳೆ ಬೆಳೀತಾರೆ, ಪಚ್ಚಬಾಳೆ ಬೆಳೀತಾರೆ, ಹೆಚ್ಚಂದ್ರೆ ತುಂಬಾ ವಿರಳವಾಗಿ ಯಾರೋ ಒಬ್ಬ ಬೂದ್ಬಾಳೆ ಬೆಳೀತಾನೆ. ಬೂದ್ಬಾಳೆನಲ್ಲಿ ನಾನು ಮಲ್ನಾಡ್ ಬೂದ್ಬಾಳೆ ಅಂತ, ಸಕ್ಕರೆ ಬೂದ್ಬಾಳೆ ಅಂತ ಐತೆ, ಅದನ್ನ ತಂದಿದ್ದೀನಿ. ಚಂದ್ರಬಾಳೆ ಅಂತ ಹೇಳಿ ತಂದಿದ್ದೀನಿ, ಉಚ್ಚಂಗಿ ಅಂತ ಹೇಳಿ ಅಲ್ಲಿಗೋಗಿ ಚಂದ್ರಬಾಳೆ ತಂದಿದ್ದೀನಿ. ಮತ್ತೆ ನಂಜನಗೂಡು ರಸಬಾಳೆ ನಾನು ತುಂಬಾ ವರ್ಷಗಳಿಂದ ತರಬೇಕು ಅಂತ ಬಹಳ ಕನಸಿತ್ತು. ನಮ್ಮ ಸ್ನೇಹಿತರುಗಳ ಜೊತೆ ಎಲ್ಲ ಹೋದಾಗ ಇಲ್ಲಿ ಕಾರ್ ನಿಲ್ಸಿ ಯಾರೋ ಎಸ್ಟೇಟ್ ಅಲ್ಲಿ ಕೇಳ್ತೀನಿ ಅಂತಂದ್ರೆ ಅವ್ರು ನಿಲ್ಲಿಸ್ತಿರ್ಲಿಲ್ಲ. ಈ ಸಲ ನಮ್ಗೊಬ್ರು ಮಾಜಿ ಸೈನಿಕರು ಅಗಸ್ಟಿನ್ ಮಸ್ಕರನಸ್ ಅಂತ, ಅವರು ಒಬ್ರು MD ಪಾಟೀಲ್ ಅಂತ ಒಂದು ಸಿಕ್ ಇಂಡಸ್ಟ್ರಿ ಇತ್ತು ನಂಜನಗೂಡಲ್ಲಿ, ವಾಟರ್ ಪ್ಯೂರಿಫೈ ಪ್ಲಾಂಟ್. ಆ ವಾಟರ್ ಪ್ಯೂರಿಫೈ ಪ್ಲಾಂಟ್ ಅನ್ನ ಏನ ವ್ಯವಹಾರಕ್ಕೆ ಹೋದಾಗ ಅಲ್ಲಿಂದ ಒಂದು ನಂಜನಗೂಡು ರಸಬಾಳೆ ತಂದು ಕೊಟ್ಟಿರು. ನಂಜನಗೂಡು ರಸಬಾಳೆ, ಚಂದ್ರಬಾಳೆ, ಬೂದ್ಬಾಳೆ, ಸಕ್ಕರೆ ಬೂದ್ಬಾಳೆ, ಏಲಕ್ಕಿ ಬಾಳೆ, ಮದರಂಗ, ನೇಂದ್ರನ್ ಬಾಳೆ, ಒಂದು 9 ವೆರೈಟಿ ಬಾಳೆ ಹಾಕಿದ್ದೀನಿ ಸರ್ ನಾನು. ಎಲ್ಲದನ್ನು ಕೂಡ ಟೇಸ್ಟ್ ಮಾಡಿದ್ರೆ ಹೇಗೆ? ನೇಂದ್ರ ಬಾಳೆ ಒಂದು ನಾನೇ ಬೆಳೆದ್ ಟೇಸ್ಟ್ ಮಾಡಿಲ್ಲ, ನಿಂತಿದ್ದೆಲ್ಲ ಟೇಸ್ಟ್ ಮಾಡಿದೀನಿ ಸರ್, ಎಲ್ಲಾದ್ರೂ ಟೇಸ್ಟ್ ಮಾಡಿದೀನಿ. ಈಗ ನೀವೇನ್ ಬಾಳೆ ಹಾಕೊಂಡಿದ್ರೋ, ಇದು ಮನೆ ಬಳಕೆಗೆ ಆಗುತ್ತೋ ಅಥವಾ ಮಾರಾಟ ಮಾಡ್ತಿರೋ ಹೇಗೆ? ಮಾರಾಟಕ್ಕೂ ಆಗುತ್ತೆ ಸರ್, ಮುಂದೆ ಆಗುತ್ತೆ. ಈಗೇನಂದ್ರೆ ನಮ್ಗೆ ಬಂಧು ಬಳಗ ಜಾಸ್ತಿ, ನಾವು ಬಂಧು ಬಳಗಕ್ಕೆ ನಮ್ಮ ಮನೆಗೆ ಆಗಿದೆ ಸರ್ ಅಷ್ಟೇ, ಇನ್ನು ಯಾರಿಗೂ ಕೊಟ್ಟಿಲ್ಲ. ಸ್ನೇಹಿತರು ಅವ್ರಿಗೆ ಕೊಡ್ತೀವಿ ಬೆಚ್ಚಗೆ ಆದಾಗ, ಮಾರಾಟಕ್ಕೆ ಆಗೋಷ್ಟು ಇನ್ನೂ ಸಿಕ್ಕಿಲ್ಲ ಸರ್. ಇದೆಲ್ಲದರ ಜೊತೆಗೆ ಯಾವ್ಯಾವ ತರಹದ ಹಣ್ಣಿನ ಗಿಡಗಳು ಸಿಗುತ್ತೋ ಆ ತರದ ಎಲ್ಲಾ ತರಹದ ಬಹುತೇಕ ಹಣ್ಣಿನ ಗಿಡಗಳನ್ನು ಕೂಡ ಹಾಕೊಂಡಿದ್ದೀರಿ. ಏನ್ ಎಲ್ಲಾ ತರಹದ ವೆರೈಟಿನೂ ಕೂಡ ಇರಬೇಕು ಅನ್ನುವಂಥದ್ದು ಉದ್ದೇಶನ, ಅಥವಾ ಯಾವ ಉದ್ದೇಶದಿಂದ ಇಷ್ಟೊಂದು ಗಿಡಗಳನ್ನು ಹಾಕೊಂಡಿದ್ದೀರಿ ನೀವು? ನನಗೆ ಎಲ್ಲಾ ತರದ ಇಲ್ಲಿ ನೋಡ್ಬೇಕು. ಇವ್ರ ದ್ವಾರಕೇಶ್ ತೋಟಕ್ಕೆ ಹೋದ್ರೆ ಈ ತರದ ಗಿಡ ಇದೆ. ಈಗ ನುಗ್ಗೆಲೆ ನಮ್ದು 3 ವೆರೈಟಿ ಇದೆ, PKM ಭಾಗ್ಯ ನಾಟಿ, ಇನ್ನೊಂದು ಯಾವ್ದೋ ಒಂದು ಉದ್ದಕ್ಕೆ ಬೆಳೆಯುತ್ತಲ್ಲ ಅದ್ರದ್ದು ಒಂದು 4 ವೆರೈಟಿ ನುಗ್ಗೆ ಗಿಡನೇ ಹಾಕಿದೀವಿ. ಇಲ್ಲಿ ಬೇರೆ ಎಲ್ಲಾರು ತೋಟಕ್ಕೆ ಹೋದ್ರೆ ಈ ತರ ಸಿಗೋದಿಲ್ಲ. ಈಗ ತುಮಕೂರು ಸಿದ್ಧ ಹಲ್ಸಿದೆ, ಆಲ್ ಸೀಸನ್ ಹಲ್ಸಿದೆ, ಮತ್ತೆ ಗಂಬ್ಲೆಸ್ ಹಲ್ಸಿದೆ. ಮಾವಿನ ಗಿಡದಲ್ಲಿ ಒಂದು 3 ವೆರೈಟಿ ಮಾವಿನ ಗಿಡ ಐತೆ. ಸಪೋಟದಲ್ಲಿ 2 ವೆರೈಟಿ ಇದೆ, ಕ್ರಿಕೆಟ್ ಬಾಲು, ಕಾಲಿಪಟ್ಟಿ ಇದೆ. ನಿಂಬೆ ಗಿಡದಲ್ಲಿ ಒಂದು 3 ನಿಂಬೆ ಗಿಡದ ವೆರೈಟಿ ಇದೆ. ಆಲ್ ಸೀಸನ್ ನಿಂಬೆ ಇದೆ, ಮಾರ್ಕೆಟ್ ನಿಂಬೆ ಅಂತ ಒಂದಿದೆ. ಮತ್ತೆ ರಾಜಹಳ್ಳಿ ಗಿಡ ಇದೆ, ಎಳ್ಳಿ ಗಿಡಗಳಿದೆ. ಈ ತರ ವೆರೈಟಿ ಗಿಡಗಳು ಎಷ್ಟು ಇದೆ ಅಷ್ಟೆಲ್ಲ ಬೆಳಿಬೇಕನ್ನೋ ಆಸೆ ಎಲ್ಲ ಹಾಕಿದ್ದೀನಿ ಸರ್ ಅಷ್ಟು. ಇದೆಲ್ಲದನ್ನು ಕೂಡ ನಿಭಾಯಿಸುವಂತದ್ದು ಕಠಿಣ ಆಗೋದಿಲ್ಲ ನಿಮಗೆ? ಆಗುತ್ತೆ, ಕಠಿಣ ಆಗುತ್ತೆ, ತುಂಬಾ ಕಠಿಣ ಆಗುತ್ತೆ. ಕೆಲವೊಂದ್ಸಲ ನೀರ ಹೋಗೋದೇ ಇಲ್ಲ, ಡಲ್ ಆಗಿರುತ್ತೆ. ಪ್ರತಿ ದಿವಸ ಬಂದಾಗ ಅದನ್ನ ಸೂಕ್ಷ್ಮ ಗಮನಿಸ್ತೀನಿ, ಆ ಗಿಡ ಯಾಕೆ ಡಲ್ ಆಗಿದೆ, ಏನಾಗಿದೆ. ಕೆಲವೊಂದ್ಸಲ ಓತಿಕೆ ಅಂತ ಕಡಿದು ಬಿಡುತ್ತೆ ಹಲಸಿನ ಗಿಡನ ಬಡ್ಡೆನಲೆಯ. ಮತ್ತೆ ನಮ್ಗೆ ಹಂದಿಗಳು ಜಾಸ್ತಿ ನಮ್ಮ ತೋಟದಲ್ಲಿ, ಮುಳ್ಳಂದಿಗಳು, ಕಾಡಂದಿಗಳು ಎಲ್ಲ ಬಂದು ಹೋಗುತ್ತೆ ಇಲ್ಲಿ. ನಮ್ದು ಗೆಪ್ಪೆ ಹಾಕಿರ್ತಕ್ಕಂಥ ತೆಂಗಿನ ಸಸಿಗಳು ಬಡ್ಡೆನೆ ಕವರ್ಕೊಂಡು ತಿಂದ್ಬಿಡುತ್ತೆ, ಬಾಳೆನ ಕವರ್ಕೊಂಡು ತಿಂದ್ಬಿಡುತ್ತೆ. ಅದನ್ನೆಲ್ಲ ಸೂಪರ್ವೈಸಿಂಗ್ ಮಾಡ್ತೀನಿ, ಅಂದ್ರೆ ಅದನ್ನ ನೋಡೋಕ್ಕಾಗಲ್ಲ, ತಿಂದೋಗಿದೆ, ಇದಕ್ಕೆ ಏನ್ ಮಾಡ್ಬೋದು ಅಂತೇಳಿ ನೋಡಿ ಅಲ್ಗೊಂದು ಮುಳ್ಳು ಹಾಕೋದೋ ಏನೋ ಒಂದು ಮಾಡ್ತೀನಿ ಅದನ್ನ ತಿಂದಂಗೆ. ನಿಮ್ಮ ಈ ಕೃಷಿ ಬದುಕು ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು, ಏನನ್ಸುತ್ತೆ ಕೃಷಿ ಬದುಕು? ನಾನು 2007 ನಾನು ಇಂಡಿಪೆಂಡೆಂಟ್, ನಾನು ಪೋಷಕರ ಜೊತೆ ಮಾಡ್ತಿದ್ದು ಬೇರೆ, ಅದಲ್ದಲ್ಲ ನಾನೇ ಇಂಡಿಪೆಂಡೆಂಟ್ ಆಗಿ ನಾನು ದುಡ್ದು ಹಣ ತಂದು ಹಾಕಿ ನಾನೇ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ದು 2007 ಸರ್. 2007 ಇಲ್ಲಿವರೆಗೂ ಕೃಷಿ ಮಾಡ್ತಾ ಇದ್ದೀನಿ, ಖುಷಿ ಕೊಟ್ಟಿದೆ ಸರ್. ನಿಮ್ಗೆ ಯಾವ್ದೋ ಒಂದು ವ್ಯವಹಾರ ಮಾಡಕ್ ಹೋದಾಗ ಅಲ್ಲಿ ಏನಾರು ಎಂಡ್ ಆಯ್ತು ಅಂದ್ರೆ ನಾವು ಬ್ಲಾಂಕ್ ಆಗಿಬಿಡ್ತೀವಿ, ಅಲ್ಲಿ ಸ್ಟಾಪ್, ನಮ್ಗೆ ಇನ್ನೇನಪ್ಪ ಮಾಡೋದು, ಜೀವನವೇ ಮುಗೀತು ಅನ್ನೋ ತರ. ಕೃಷಿನಲ್ಲಿ ದಿನೇ ದಿನೇ ಹೊಸ ಹೊಸ ಚಟುವಟಿಕೆ, ಇದು ಒಂದು ತಪಸ್ಸಿದು ಸರ್, ಕೃಷಿ ತಪಸ್ಸು ಸರ್, ಇದು ಎಂಡಿಂಗ್ ಇಲ್ದ ಪ್ರೋಸೆಸ್ ಸರ್. ಇದು ನೀವು ಇವತ್ತು ಇದು ಮಾಡಿದ್ರೆ ನಾಳೆ ಇನ್ನೊಂದು ಮಾಡ್ಬೇಕು ಅನ್ನೋ ತರ. ಈಗ ಡ್ರಿಪ್ ಪೇ ಮಾಡೋದ್ರಿಂದ ನಾವು ಮತ್ತೆ ಮತ್ತೆ ಕಿತ್ ಮಾಡ್ದಂಗೆ ಪರ್ಮನೆಂಟ್ ಆಗಿ ಮಾಡಿದೀಗ ಈಗ ಅದ ಪೋರ್ಷನ್ ಮುಗ್ದೋಗ್ಬಿಡ್ತೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹುಡಿಕೊಳ್ಳಿಕ್ ನನಗೆ ಅವಕಾಶ ಸಿಕ್ಕಿದೆ. ಮುಂದಿನ ದಿವಸಗಳಲ್ಲಿ ಇನ್ನು ಏನೇನ್ ಮಾಡ್ಬೇಕು ಅನ್ನೋಂತ ಆಲೋಚನೆ ಇದೆ? ಇದಕ್ಕೆ ನಮ್ ತೋಟಕ್ಕೆ ಮೇಲೆ ಮೆಣಸು ಹಾಕೋದು, ಏಲಕ್ಕಿ ಹಾಕೋಂಥದ್ದು, ಬುಷ್ ವೆರೈಟಿ ಮೆಣಸು ಹಾಕುವಂಥದ್ದು, ಇನ್ನೂ ಒಂದು 20-30 ವೆರೈಟಿಗಳು ಗಿಡಗಳು, ಏನು ಹಣ್ಣಿನ ಗಿಡಗಳಿದೆ, ಎಲ್ಲಾ ತರದ ಹಣ್ಣಿನ ಗಿಡಗಳು ನಾವಿಲ್ಲಿ ಬೆಳೆಯುವಂಥದ್ದು, ಕಿತ್ಲೆ, ನಿಂಬೆ, ಏಲಕ್ಕಿ, ಮತ್ತೆ ಮಲ್ನಾಡಲ್ಲಿ ಸಿಗ್ತಕ್ಕಂಥದ್ದು ಬಟರ್ ಫ್ರೂಟ್, ಅವೆಲ್ಲ ಅದನ್ನು ತಂದು ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಅಲ್ಲಲ್ಲಿ ಸಾಕಷ್ಟು ಅರಿಶಿನ ಹಾಕೊಂಡಿದ್ದೀರಾ, ಏನು ಇದರ ಹಿನ್ನೆಲೆ? ಅರಿಶಿನದ ಒಂದು ದೊಡ್ಡ ಹಿನ್ನೆಲೆ, ನಮ್ಮ ಸ್ನೇಹಿತರೆಲ್ಲ ಶಿವಮೊಗ್ಗಕ್ಕೆ ಹೋಗಿದ್ದು, ಪ್ರವಾಸವಾಗಿದ್ದು, ಅಲ್ಲಿ ಲಕ್ವಳ್ಳಿ ಫಾರೆಸ್ಟ್ಗೆ ಸಫಾರಿಗೆ ಹೋಗ್ತಾರಲ್ಲ ಈ ಕರ್ಕೊಂಡು ವೆಹಿಕಲ್ ಅಲ್ಲಿ, ಅಲ್ಲಿ ಇದೆಂತದ ಗಿಡ ಅಂತ ಕೇಳಿದಾಗ ಯಾರೋ ಪ್ರವಾಸಿಗರನ್ನ ಅಲ್ಲಿ ಸ್ಥಳೀಯವಾಗಿರೋರು ಇದು ಫಾರೆಸ್ಟ್ ಅರಿಶಿನ ಅಂತ, ಇದನ್ನ ಶೀತ ಜ್ವರ ಆದ್ರೆ ಇದನ್ನ ನಾವು ತಗೊಂಡೋಗಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ಹುಷಾರಾಗುತ್ತೆ ಅಂದ್ರು. ನಾನು ಅಲ್ಲೇ ಡ್ರೈವರ್ ಹತ್ರ ಒಂದು ಮಚ್ಚಿಸ್ಕೊಂಡು ಒಂದೇ ಒಂದು ಬೇರ್ ತಂದಿದ್ದೆ, ಅದನ್ನ ತಂದು ಈಗ ಎಲ್ಲಾ ತೆಂಗಿ ಮರದ ಬಡ್ಡಿಗೂ ಹಾಕಿದ್ದೀನಿ, ಕಾಯಿಲೆ ಹುಷಾರಾಗುತ್ತೆ ಅನ್ನೋ ಕಾರಣಕ್ಕೆ. ಅದು ಕೂಡ ಅನುಕೂಲ ಆಗಿದೆ, ಅದು ಲಕ್ವಳ್ಳಿ ಫಾರೆಸ್ಟ್ ಅರಿಶಿನ. ಅದು ಒಟ್ಟಾರೆ ಕೃಷಿ ಬದುಕು ಚಂದ ಅಂತ ಅನ್ಸುತ್ತೆ? ತುಂಬಾ ಖುಷಿ ಕೊಟ್ಟಿದೆ ನನಗೆ, ಪರ್ಸನಲಿ ತುಂಬಾ ಖುಷಿ ಕೊಟ್ಟಿದೆ ಕೃಷಿ ಬದುಕು ನನಗೆ. ಮನೆಯವರು ಮತ್ತೆ ಮಕ್ಕಳು ಯಾವ ರೀತಿ ಸಹಕಾರ ಕೊಡ್ತಾರೆ ನಿಮ್ಮ ಕೃಷಿಗೆ? ಇನ್ನು ನಮ್ಮ ಮಕ್ಕಳಿಗೆ ಅಷ್ಟೊಂದು ಜ್ಞಾನ ಇಲ್ಲ ಕೃಷಿ ಬಗ್ಗೆ. ನಮ್ಮ ಮಗ 1st PUC ಓದ್ತಾ ಇದ್ದಾನೆ, ಮಗಳು 3ನೇ ಕ್ಲಾಸ್, ಚಿಕ್ಕವಳು. ಮನೆಯವರು ತುಂಬಾ ಸಹಕಾರ ಕೊಡ್ತಾರೆ, ಈಗ ಅದರಲ್ಲೇ ಒಂದು 2 ಇಲ್ಲಿ ಬಂದು ನಾನು ನೋಡ್ಕೊಂಡೇ ಹೋಗಿ ಹೋಗ್ತೀನಿ ಪ್ರತಿ ದಿವಸ. ತೊರ್ಕೇಶ್ವರ, ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಮ ಕೃಷಿ ಬದುಕಿನ ಅನುಭವಗಳು ಇನ್ನೊಬ್ಬರಿಗೆ ಇನ್ನೂ ಹೆಚ್ಚಿನದಾಗಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? 9448-33799. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9448-33799. ಒಳ್ಳೆಯದು ದ್ವಾರಕೇಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಸಿಬ್ಬಂದಿಗೂ ಕೂಡ ಸ್ವಾತ್ರಗಳಿಗೂ ನಮಸ್ಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ. ನಮ್ಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ.

ಆಕಾಶ ಮೇಲಿರುವುದು ನೀನು ಕೆಳಗಿರುವೆ. ಈ ವಿಷಯ ಇಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ, ಅದಕ್ಕೆ ತಾನೆ ಹೇಳುತ್ತಿರುವೆ ಕೇಳೇ. ಮಾತಾಡುವುದು ಯಾಕೆ ಕವಿ ನೀನು ಕವಿಯಾಗಲಿ ಅನ್ನುವುದೇ ನನ್ನ ಆಸೆ. ಆಸೆ ಅಲ್ಲ ಪ್ರಾಣ ಹಿಂಡುವಾದುರಾಸೆ. ಕಣ್ಣ ಹುಟ್ಟೆ ಮೇಲಿರುವ ಬಿಂಬ ನಾನೇ ತಾನೇ, ನನಗೆ ತಾನೆ.